ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೊಹಿಸೀನ್ ಸೂಚನೆ ನೀಡಿದ್ದಾರೆ. ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಭೇಟಿ ನೀಡಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರೋಗಿಗಳಿಗೆ ಉತ್ತಮ ವೈದ್ಯಕೀಯ ಸೌಲಭ್ಯಗಳು ದೊರೆಯುವಂತೆ ಮಾಡಬೇಕು ಎಂದು ಸೂಚಿಸಿದ್ದಾರೆ. ಪ್ರಸ್ತುತ ಕ್ರಿಮ್ಸ್ನಲ್ಲಿ ಹೊರರೋಗಿಗಳು ಮತ್ತು ಒಳರೋಗಿಗಳಿಗೆ ನೀಡುತ್ತಿರುವ ಚಿಕಿತ್ಸೆಯ ಸಂಖ್ಯೆಯಲ್ಲಿ ಹೆಚ್ಚಳವಾಗಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ವರ್ಷದ ಸಂಭ್ರಮಾಚರಣೆಗೆ ರಾಜ್ಯ ಸಜ್ಜು, ಬೆಂಗಳೂರು, ಹುಬ್ಬಳ್ಳಿ, ಕೊಡಗಿನಲ್ಲಿ ಬಿಗಿ ಭದ್ರತೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆಗೆ ಮೊದಲ ಆದ್ಯತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ನ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ. ಕೋಗಿಲು ಬಡಾವಣೆಯಲ್ಲಿದ್ದ ಅಕ್ರಮ ನಿವಾಸಿಗಳಿಗೆ ನಿವೇಶನ, ಸರ್ಕಾರದ ವಿರುದ್ದ ಸಚಿವೆ ಶೋಭಾ ಕರಂದ್ಲಾಜೆ ಅಸಮಾಧಾನ. ಇಲ್ಲಿಗೆ ವಾರ್ತಾ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಮಂಗಳೂರು. ಕಿಸಾನ್ವಾಣಿ ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಬ್ದುಲ್ ರೆಹಮಾನ್ ಅಡ್ಡೂರು ಅವರ ಕೃಷಿ ಅನುಭವ ಕುರಿತ ಸಂದರ್ಶನದ ಮೊದಲ ಭಾಗವನ್ನು ಕೇಳುವಿರಿ. ಸಂದರ್ಶಕರು ಪ್ರವೀಣ್ ಅಮ್ಮೆಂಬಳ. ಈ ಹೊತ್ತು ನಮ್ಮ ಜೊತೆ ಅಬ್ದುಲ್ ರೆಹಮಾನ್ ಅಡ್ಡೂರು ಅವರು ಇದ್ದಾರೆ. ಸ್ಥಳೀಯರಿಗೆ ಪ್ರೀತಿಯ ಬಂಡಸಾಲೆ ಉನ್ಯಾಕ. ಅವರು ಇವತ್ತು ತಮ್ಮ ಕೃಷಿ ಅನುಭವದ ಬಗ್ಗೆ ನಮ್ಮ ಜೊತೆ ಬಹಳಷ್ಟು ಹಂಚಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಮಾತಾಡಿಸಿ ಹೆಚ್ಚಿನ ಒಂದು ಅನುಭವಗಳನ್ನು ನಾವು ತಿಳಿಯೋಣ. ನಮಸ್ಕಾರ ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ರೆಹಮಾನ್ ಅಡ್ಡೂರವರೇ, ತಮ್ಮ ಒಂದು ಕೃಷಿ ಬದುಕಿನ ಒಂದು ಆರಂಭದ ಹಂತದ ಬಗ್ಗೆ ತಾವು ಸ್ವಲ್ಪ ಪರಿಚಯ ಮಾಡಿಕೊಡಿ. ಮೊಟ್ಟ ಮೊದಲನಾಗಿ ನಾನು ಆಕಾಶವಾಣಿ ಕೇಂದ್ರಕ್ಕೆ ಆಭಾರಿಯಾಗಿದ್ದೇನೆ. ನನ್ನನ್ನು ಇದನ್ನು ಕರೆಸಿ ನನ್ನ ಅನುಭವಗಳನ್ನು ಆಕಾಶವಾಣಿ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋದಕ್ಕೆ ಮಾಡಿಕೊಟ್ಟ ಅವಕಾಶ ಭಾಳ ಖುಷಿ ಆಗ್ತಾಯಿದೆ. ನಾನು ನನ್ನ ಕೃಷಿ ಇದಕ್ಕೆ ಕಾಲಿಟ್ಟದ್ದು ನನ್ನ ವಿದ್ಯಾಭ್ಯಾಸದ ಸಮಯದಲ್ಲಿ, ಅಂದರೆ ನಾನು 7th standard ನನ್ನ ತಂದೆಯವರು ತೀರಿ ಹೋಗಿದ್ದರು. ತುಂಬಿದ ಕುಟುಂಬ, ಬರೀ ಚಿಕ್ಕ ಪ್ರಾಯ. ಆ ಸಮಯ 7th standard ಇರುವಾಗ, ಸಾಮಾನ್ಯವಾಗಿ 1974-75 ಏನಾಗಿರ್ಬೋದು. ಸೊ ಈ ಸಮಯದಲ್ಲಿ ಏನೋ ನಮ್ಮ ದೊಡ್ಡ ಒಂದು ಬಂಡಸಾರೆ ಅಂತ ಹೇಳುವಂಥದ್ದು ಒಂದು ಕೃಷಿ ಕುಟುಂಬದ ಮನೆ ಅದು. ನನ್ನ ತಂದೆಯವರು ಬಹಳ ದೊಡ್ಡ ಕೃಷಿಕರು ಆಗಿದ್ದರು. ಹೊಸ ಹೊಸ ಬೆಳೆಗಳನ್ನು ಕೂಡ ಅವರು ಕೂಡ ಬೆಳೀತಾ ಇದ್ದರು. ಈಗಲೂ ನನ್ನ ನೆನಪಿದೆ, ನಮ್ಮ ಅಂಗಳದಲ್ಲಿ ದೊಡ್ಡ ದೊಡ್ಡ ಕುಂಬಳಕಾಯಿಗಳು ಅಥವಾ ಅಲ್ಲಿ ಪುರಳಿ ಜಾತ್ರೆಯ ಸಮಯದಲ್ಲಿ ಉಪಯೋಗ ಮಾಡುವಂತಹ ಕಲ್ಲಂಗಡಿ ಹಣ್ಣುಗಳು, ಇಂಥದ್ದೆಲ್ಲ ನಾನು ಕಣ್ಣಾರೆ ನೋಡಿದ್ದೆ. ದೊಡ್ಡ ಭತ್ತದ ಕೃಷಿ ಅವರು ಮಾಡ್ತಾಯಿದ್ರು, ಅದಕ್ಕೆ ಬಂಡಸಾಲ ಎಂಬ ಹೆಸರು ಬಂದಿತ್ತು ಅಲ್ಲಿ ಅದನ್ನು ಸ್ಟಾಕ್ ಮಾಡೋದಕ್ಕಾಗಿ. ಆದರೆ ಅವರ ಇದರ ನಂತರ ಅದು ಮತ್ತೆ ಆ ಸಮಯದಲ್ಲಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ನನ್ನ ಮಾವನವರು ಇತರ ಸಂಬಂಧಿಕರು ನೋಡ್ಕೊಳ್ಳಿಕ್ಕೆ ತೊಡಗಿದರು. ಆದರೆ ಅದು ಕೃಷಿಯನ್ನು ಅವರಿಗೆ ಸಾಧ್ಯ ಹೋಗಲಿಲ್ಲ, ಹಾಗೆ ಅಲ್ಲಿ ನಿಂತಲ್ಲಿ ನಿಂತುಬಿಟ್ಟಿತ್ತು. ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿಕೊಂಡು ನಾನು ಮತ್ತೆ ಕೃಷಿಗೆ ಹೊರಡಿದೆ. ಆದರೆ ಅಲ್ಲಿಯೂ ಕೂಡ ನನಗೆ ಅದು ಅಷ್ಟು ಫಲ ಕೊಡಲಿಲ್ಲ, ತುಂಬ ಲಾಸ್ ಆಗಲಿಕ್ಕೆ ಶುರುವಾಯಿತು. ಅದನ್ನು ಹೇಗೆ ಮುಂದುವರಿಸಿದಂದರೂ ತಲೆಗೆ ಹೋಗ್ತಾ ಇರಲಿಲ್ಲ. ಕೆಲವು ವರ್ಷ ಅಲ್ಲಿ ನಿಲ್ಲಿಸಿಬಿಟ್ಟಿದೆ. ಮತ್ತೆ ನನಗೆ ಹತ್ತಿರದ ನಮ್ಮ ಅಡ್ಡೂರು ಶಿವಶಂಕರಾಯರ ಪರಿಚಯ ಆಯಿತು. ಅವರು ಹಿರಿಯರಿದ್ದರು. ನನ್ನ ಇದು ನೋಡಿ ನನ್ನ ಹತ್ರ ಪದೇ ಪದೇ ಬಂದು ನನಗೆ ಕೃಷಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ತೊಡಗುತ್ತಾ ಇದ್ದರು. ಮರಹೊಳೆ ಮನಸೂರು ಅವರು ಆ ಸಮಯದಲ್ಲಿ ನಮ್ಮ ಹಸಿರು ಕ್ರಾಂತಿಯಲ್ಲಿ ಪ್ರಗತಿಪರ ರೈತರು ಎಂಬ ಹೆಸರು ಸಾಮಾನ್ಯವಾಗಿ ಚಾಲ್ತಿಯಲ್ಲಿತ್ತು. ಹೊಸ ಪದ್ಧತಿಯಲ್ಲಿ ಕೃಷಿಕರನ್ನು ಮಾಡುವುದು, ಯೋಗ ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಬೇಕೆಂಬ ಒಂದು ತಿಳುವಳಿಕೆಯನ್ನು ಅವರು ಕೊಡ್ತಾ ಇದ್ದರು. ಯಾಕೆಂದರೆ ಅವರು ಸ್ವಲ್ಪ ತಿಳಿದವರಾಗಿದ್ದರು, ಸಾಮಾನ್ಯವಾಗಿ ಕೃಷಿಕರು ಯಾರು ವಿದ್ಯಾಭ್ಯಾಸ ಹೊಂದಿದವರಲ್ಲ. ಆ ಸಮಯದಲ್ಲಿ ಅವರು ತುಂಬ ಬೇಕಾದಷ್ಟು ತಿಳುವಳಿಕೆಗಳನ್ನ ಜನರಿಗೆ ಹಂಚುತ್ತಾ ಇದ್ದರು. ನನ್ನ ಹತ್ರ ಬಂದರು ಅವರು, ನನಗೂ ಅದು ತುಂಬ ಖುಷಿಯಾಯಿತು. ಅವರಿಂದ ತುಂಬ ಕಲಿಯಲಿಕ್ಕೆ ಅವಕಾಶ ಸಿಕ್ಕಿತ್ತು. ಆ ಸಮಯದಲ್ಲಿ ನಾನು ಅದು ನೀರು ನಿಲ್ಲುವಂಥ ಗದ್ದೆ ನಮ್ಮ ಮನೆ ಪಕ್ಕದ್ದು, ಅದು ಎರಡು ಬೆಳೆ ಮಾತ್ರ ಆಗ್ತಾ ಇತ್ತು. ಉಳಿದ ಸ್ವಲ್ಪ ಎತ್ತರ ಜಾಗದಲ್ಲಿ ನಾನು ಸ್ವಲ್ಪ ತೆಂಗಿನ ಗಿಡಗಳನ್ನು ಜಾಸ್ತಿ ನೆಡಲಿಕ್ಕೆ ಟ್ರೈ ಮಾಡಿದೆ. ಅವರಿಂದ ಮಾಹಿತಿಯನ್ನು ಪಡ್ಕೊಂಡೆ. ಹಾಗೆ ಮುಂದುವರಿತಾ ಇತ್ತು. ಆದರೆ ಕೃಷಿಯನ್ನು ಮುಂದುವರಿಸುವುದು ಅಷ್ಟು ಸುಲಭ ಇರಲಿಲ್ಲ. ಮತ್ತು ನಾನು ಉದ್ಯೋಗಕ್ಕೆ ಹೋಗಬೇಕಾಗಿ ಬಂತು. ಉದ್ಯೋಗಗಳ ವ್ಯಾಪಾರಕ್ಕೆ ಆಗಿ ನಾನು ವ್ಯಾಪಾರದ ದಾರಿಯನ್ನು ಕಂಡುಕೊಂಡಿದ್ದೆ. ಆದರೂ ಕೃಷಿಯನ್ನು ಬಿಟ್ಬಿಟ್ಟಿರಲಿಲ್ಲ. ಕೊನೆಗೆ ತೆಂಗನ್ನು ಹೀಗೆ ಮುಂದುವರಿಸಿಕೊಂಡು ಹೋಗುವಾಗ ಅವರು ನನಗೆ ಹಲವಾರು ಕಡೆ ತರಬೇತಿಗಳೇ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅದರಿಂದ ನನಗೆ ಬಹಳಷ್ಟು ಕಲಿಯಲಿಕ್ಕೆ ಅವಕಾಶ ಸಿಕ್ಕಿತ್ತು. ನಾನು ತೆಂಗಿನ ಮಧ್ಯೆ ಬಾಳೆ ಮತ್ತು ಇತರ ಉಪಯೋಗಗಳನ್ನು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನು ಮುಂದುವರಿತಾ ಹೋದೆ. ಆದರೂ ಕೂಡ ವ್ಯಾಪಾರವನ್ನು ಬಿಡಲಿಕ್ಕೂ ಆಗುವುದಿಲ್ಲ, ಕೃಷಿಯನ್ನು ಬಿಡಲಿಕ್ಕೂ ಆಗುವಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದೆ. ನಾನು ವ್ಯಾಪಾರದೊಟ್ಟಿಗೆ ಕೃಷಿಯನ್ನು ಮಾಡ್ಕೊಳ್ಬೇಕಾಗಿತ್ತು ನನಗೆ. ಆದರೆ ಭತ್ತದ ಕೃಷಿಯನ್ನು ಸಂಪೂರ್ಣ ನಿಲ್ಲಿಸಿಬಿಟ್ಟೆ. ಯಾಕೆಂದರೆ ಅದು ಭತ್ತದ ಕೃಷಿ ನಡೆಯುವಂಥ ಸ್ಥಿತಿ ಇರಲಿರಲಿಲ್ಲ, ಅದಕ್ಕೆ ಹೊಂದ್ಕೊಳ್ಬೇಕು, ಅದು ಕುಟುಂಬ ನಿರ್ವಹಿಸಲು ಸಾಧ್ಯವಾಗ್ತಿರಲಿಲ್ಲ. ಸೊ ಮುಂದುವರೆದಾಗ ಮತ್ತು ಹಾಗೆ ನಾನು ಇನ್ನೂ ಮುಂದುವರಿಯುತ್ತಾ ಬಂದಾಗ ಹಲವಾರು ವಿಷಯಗಳನ್ನು ನಾನು ಹೊಸದಾಗಿ ಕಲಿಯಲಿಕ್ಕೆ ಪ್ರಾರಂಭಿಸಿದೆ. ಅಂದರೆ ಕೃಷಿಗೆ ಪೂರಕವಾದ ಪೂರಕವಾದದ್ದು ಅದರಲ್ಲಿ ಜೇನು ಕೃಷಿ ಇರ್ಬೋದು, ಇತರ ಕೃಷಿಗಳಿರ್ಬೋದು. ಆದರೆ ಅದನ್ನೇನು ಅಳವಡಿಸ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಏಕೆಂದರೆ ನಾನು ಒಬ್ಬನೇ ಇರುವುದು, ಕಾರ್ಮಿಕರ ಸಮಸ್ಯೆ ಇಂಥದ್ದೆಲ್ಲ ಮುಂದುವರಿತಾ ಇತ್ತು. ಕೊನೆ ಹಂತದಲ್ಲಿ ಸಾಮಾನ್ಯ ನನ್ನ ಯೌವನಕ್ಕೆಲ್ಲ ಬಂದಾಗ ಆದರೆ ಏನು ಕೋ ನಿಲ್ಲುವಾಗ ನಾನು ಒಂದು ಹಂತಕ್ಕೆ ಬಂದೆ. ಈ ಜಾಗವನ್ನೆಲ್ಲ ನನ್ನೆಲ್ಲ ಜವಾಬ್ದಾರಿಗಳು ಆಗ ಮುಗಿದಿತ್ತು. ಅದನ್ನೆಲ್ಲ ನನ್ನ ತಮ್ಮ ಮತ್ತು ತಂಗಿಯೊಂದರೊಂದಿಗೆ ಹಂಚಿಕೊಂಡು ನನಗೆ ಒಂದು 50 ಸೆನ್ಸ್ ಜಾಗವನ್ನು ಮಾತ್ರ ನಾನು ಇಟ್ಟುಕೊಂಡೆ. ಉಳಿದ ಜಾಗದಲ್ಲಿ ಒಂದು 100 ಚಿಲ್ಲರೆ ತೆಂಗಿನ ಗಿಡಗಳಿತ್ತು. ಅದನ್ನೆಲ್ಲ ತಂಗಿ ಮತ್ತು ತಮ್ಮ ಮತ್ತಿತರ ಈ ಭತ್ತದ ಗದ್ದೆಯನ್ನು ಕೂಡ ನಾನು ಅವರೊಂದಿಗೆ ಹಂಚಿಕೊಂಡಿದ್ದೆ. ಅಂದರೆ ಈಗ ನೀವು ಒಟ್ಟು ಎಕರೆ ಕೆಲವು ಎಕರೆ ಜಾಗ ಇತ್ತು, ಅದರಲ್ಲಿ ಈಗ ನಿಮ್ಮದೇ ಅಂತ ಸ್ವಂತವಾಗಿ ಉಳಿಸಿಕೊಂಡದ್ದು 50 ಸೆನ್ಸ್ ಮಾತ್ರ. ಇತ್ತೀಚೆಗೆ 25 ವರ್ಷ ಆಗ್ಬೋದು ಅಂತ ಕಾಣ್ತದೆ. 25 ವರ್ಷದಲ್ಲಿ ನಾನು 50 ಸೆನ್ಸನ್ನು ಇಟ್ಟುಕೊಂಡು ಉಳಿದದನ್ನು ನನ್ನ ತಮ್ಮ ತಂಗಿಯೊಂದಿಗೆ ಹಂಚಿಕೊಂಡು ಈ 50 ಸೆನ್ಸನ್ನು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೆ ನಾನು. 50 ಸೆನ್ಸ್ ಪ್ರದೇಶದಲ್ಲಿ ನೀವು ಒಂದು ಸಾಧನೆಯನ್ನು ಮಾಡಿದೆ. ಈಗ 20 ವರ್ಷದಲ್ಲಿ ನಾನು ಮಾಡ್ತಾ ಬರೋದು ಅದು. ಅದರಲ್ಲಿ ಮೊದಲದ್ದು ಆ ಸ್ಪೇಸ್ ಸ್ವಲ್ಪ ಜಾಗ ದೊಡ್ಡದಿರುವಾಗ ತೆಂಗಿನ ಗಿಡದ ಮಧ್ಯೆ ನೆರಳು ಜಾಸ್ತಿ ಇರುವಾಗ ಅದು ಮೇಲೆ ಹೋಗಿರಲಿಲ್ಲ, ಫಲ ಬರ್ತಾ ಇತ್ತು. ಆವಾಗ ನಾನು ಅದನ್ನು ಬಾಳೆ ಹಾಕಲಿಕ್ಕೆ ಪ್ರಾರಂಭಿಸಿದೆ. ಮತ್ತು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತರಕ ಹಾಕಲಿಕ್ಕೆ ಪ್ರಾರಂಭಿಸಿದೆ ಎಡೆಬೆಳೆಯಾಗಿ. ಆದರೆ ಇಲ್ಲಿ ನಾನು ಮಾಡಿದ್ದು ಹಾಗೆ ಮಾಡುವಾಗಲೂ ನಾನು ಅದನ್ನು ಕಮರ್ಷಿಯಲ್ ಆಗಿ ಮಾಡಿರಲಿಲ್ಲ. ನನಗೆ ಒಂದು ಚಾಲೆಂಜ್ ಬೇಕಿತ್ತು, ಅದನ್ನು ಹೊಸ ರೂಪಕ್ಕೆ ಹೇಗೆ ತರುವುದು ಮಾಡಬೇಕು. ಲಾಭದಾಯಕ ಅಲ್ಲ. ಆ ಬೆಳೆದದನ್ನು ನನ್ನ ಕುಟುಂಬಸ್ಥರಲ್ಲಿ ಹಂಚಿಕೊಡ್ತಾ ಇದೆ, ಸ್ನೇಹಿತರಿಗೆ ಕೊಡ್ತಾ ಇದೆ. ಹೊಸ ಬಾಳೆಗಳಾದ G9 ಇರ್ಬೋದು, ಚಂದ್ರಬಾಳೆ ಇರ್ಬೋದು, ಏಲಕ್ಕಿ ಬಾಳೆ ಇರ್ಬೋದು, ಇದರಲ್ಲಿ ಗಾಳಿ ವಿವಿಧ ಬಾಳೆಗಳಿರ್ಬೋದು, ಯಾವುದು ಹೊಸ ಬಾಳೆಗಳೆಲ್ಲ ಬರ್ತದೋ ಅಲ್ಲಿ, ಯಾವುದೇ ಕೃಷಿ ಮೇಳಕ್ಕೆ ಹೋದಾಗ ಅದನ್ನು ತಂದು ಅಲ್ಲಿ ಹಾಕ್ತಾ ಇದೆ. ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಹೋದಾಗ ಕಾಸರಗೋಡು ಇರ್ಬೋದು, ಇತರ ಪುತ್ತೂರು ಇರ್ಬೋದು, ಎಲ್ಲೋ ಏನೆಲ್ಲ ನಡೀತದೆ, ಏನೆಲ್ಲ ಕೃಷಿ ಮೇಳಗಳು ಅಲ್ಲಿಲ್ಲ ಹೋಗ್ತಾ ಇದೆ, ಅಲ್ಲಿ ಯಾವುದೇ ಹೊಸ ತಂದಲ್ಲಿ ಹಾಕ್ತಾ ಇದೆ, ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೇನೆ ಏನು ಮಾಡಬೇಕಂತೇಳಿ. ಆವಾಗ ಮತ್ತೆ ನಮಗೆ ಪ್ರಾರಂಭವಾದದ್ದು ಸಾವಯವ ಕೃಷಿಯ ಒಂದು ವ್ಯವಸ್ಥೆ. ನಿಜವಾಗಿಯೂ ಅದು ಬೇಕಿತ್ತು. ಅಲ್ಲ, ಸಾವಯವ ಕೃಷಿಯ ಬಗ್ಗೆ ಒಲವು ಮೂಡಲಿಕ್ಕೆ ಅದಕ್ಕೆ ಏನು ಕಾರಣ? ಒಂದನೇ ಕಾರಣ, ಈ ರಾಸಾಯನಿಕ ಕೃಷಿ ಮತ್ತು ಅದರಿಂದ ಬರುವಂಥ ರೋಗಗಳನ್ನು ತಡೆಯಲಿಕ್ಕೆ ನಾವು ಸ್ಪ್ರೇ ಮಾಡುವಂಥ ಫೆಸ್ಟಿಸೈಡ್ ಕೀಟನಾಶಕಗಳಿರ್ಬೋದು, ಇದು ಬಹಳ ಅಪಾಯಕಾರಿ. ಇಲ್ಲಿ ರಾಸಾಯನಿಕ NPKಯನ್ನು ಕೊಡ್ಬೋದು, ಏಕೆಂದರೆ ಭೂಮಿಯಲ್ಲಿ ಇರುವುದು NPK. ಅದನ್ನು ಎಡಿಷನಲ್ ಆಗಿ ಕೊಡುವಂಥದ್ದು ಅದೊಂದು ಸಿಸ್ಟಮೆಟಿಕ್ ಆಗಿ ಕೊಟ್ಟಾಗ ಫಲ ಬರ್ಬೋದು, ಸಿಸ್ಟಮಿಕ್ ತಪ್ಪಿದಾಗ ಫಲ ಇಲ್ಲದಾಗ ಮಣ್ಣು ಹಾಲಾಗ್ಬೋದು. ಆದರೆ ಅದರಲ್ಲಿ ಬರುವಂಥ ರೋಗಕ್ಕೆ ನಾವು ಕೊಡುವಂಥ ಪೆಸ್ಟಿಸೈಡ್ಸ್ಗಳಿದೆ, ಯಾವುದು ಕೀಟನಾಶಕ ಇದೆಯೋ ಅದು ಮಾನವ ಕುಲದ ಸರ್ವನಾಶಕ್ಕೆ ಸಿದ್ಧ ಆದದ್ದಂತು. ಇದು ನನಗೆ ಅರ್ಥ ಆಯಿತು, ಇದನ್ನು ಇದು ಬೇಡ, ಇದನ್ನು ನಿಲ್ಲಿಸಬೇಕಾಗ್ತದೆ. ಆದರೆ ನಿಲ್ಲಿಸುವಂಥದ್ದು ನಾವು ಹೋಗಿ ಇಷ್ಟು ದೊಡ್ಡ ಕೃಷಿಯಲ್ಲಿ ನೀವು ನಿಲ್ಲಿಸಿ ಅಂತ ಹೇಳುವಂಥದ್ದು ಅದು ಸುಲಭ ಅಲ್ಲ. ನಾನು ಅರ್ಥ ಮಾಡಿಕೊಂಡದ್ದು, ನಾನು ನನಗೆಷ್ಟು ಸಾಧ್ಯ ಉಂಟು ಅದನ್ನು ಮಾಡಿದಾಗ, ಪ್ರತಿಯೊಬ್ಬರು ಅದನ್ನು ನೋಡಿ ಮಾಡಿದಾಗ, ಆ ಒಂದು ನನ್ನ ಪಕ್ಕದ ಹಳ್ಳಿಯಲ್ಲಿ ಒಂದು ಸ್ವಚ್ಛವಾದ ಕೀಟನಾಶಕ ಇಲ್ಲದಂಥ ಒಂದು ಕೃಷಿಗಳು, ತರಕಾರಿಗಳು, ಬಾಳೆಗಳು ಸಿಗ್ಬೋದಲ್ಲ ಅಂತೇಳಿ ನಾನು ಅದನ್ನು ಜಾಸ್ತಿ ಸ್ವಲ್ಪ ಹೆಚ್ಚು ಅದರ ಬಗ್ಗೆ ಪ್ರಯತ್ನ, ಅದನ್ನು ಪರಿಶ್ರಮ ಹಾಕಿ. ನೀವು ಮಾಡಿರುವಂಥ ಕೃಷಿ ಅಂದರೆ ಏನೆಲ್ಲ ಕೃಷಿ ಮಾಡಲಿಕ್ಕೆ ಶುರು ಮಾಡಿದಿರಿ? ತರಕಾರಿ ಮಾಡಿದಾಗ ನಾನೆಲ್ಲ ಹೊಸ ಬೆಳೆಗಳನ್ನು ಮಾಡಲಿಕ್ಕೆ, ಇಲ್ಲಿ ಆಗದಂಥ ಕೆಲವು ಬೆಳೆಗಳನ್ನು ಮಾಡಲಿಕ್ಕೆ ಟ್ರೈ ಮಾಡಿದೆ ನಾನು. ಅದರಲ್ಲಿ ನಿಮ್ಮ ಕ್ಯಾಪ್ಸಿಕಮ್ ಇರಲಿ ಅಥವಾ ಕ್ಯಾಬೇಜ್ ಇರಲಿ, ಬೀಟ್ರೂಟ್ ಇರಲಿ, ಕಾಲಿಫ್ಲವರ್ ಇರಲಿ, ಇಂಥದ್ದನ್ನೆಲ್ಲ ನಾನು ಹಾಕಲಿಕ್ಕೆ ಟ್ರೈ ಮಾಡಿದೆ. ಅದರಲ್ಲಿ ಯಶಸ್ವಿ ಆಗಿದ್ದೆ ನಾನು. ನನಗೆ ಬೇಕಾದಷ್ಟು ಮತ್ತು ನನ್ನ ಕುಟುಂಬಸ್ಥರಿಗೆ ಮಾರಾಟಕ್ಕೆ ಮಾಡಲಿಲ್ಲ. ನಾನು ತಿನ್ನುವ ಶ್ರೇಣಿ ಖುಷಿ ಆಗುತ್ತೆ, ಯಾಕಂದರೆ ಯಾವುದೇ ಕೀಟನಾಶಕ ಅಥವಾ ರಾಸಾಯನಿಕ ಇಲ್ಲದೆ ಸಾವಯವದಲ್ಲೇ ಬೆಳೆದಂತಹ ಒಂದು ಕ್ಯಾಬೇಜನ್ನು ಪಕೋಡ ಮಾಡಿ ತಿನ್ನುವಾಗ ಅವರಿಗೆ ರಾಸಾಯನಿಕ ಇರುವಂತಹ ಗೋಬಿ ಮಂಚೂರು ತಿನ್ನೋದಕ್ಕಿಂತಲೂ ಇದು ರುಚಿ ಕೊಡ್ತಾ ಇತ್ತು ನನಗೆ. ನಂತರ ನಾನು ಬಸಳೆ ಕೃಷಿಯನ್ನು ಮಾಡಲಿಕ್ಕೆ ನೋಡಿದ್ದು. ಈಗ ಅಡ್ಡೂರು ಅಬ್ದುಲ್ ರೆಹಮಾನ್ ಅಂತ ಹೇಳಿದ್ರೆ ಅಲ್ಲಿ ಅವರೇನು ಆ ಒಂದು ಬಸಳೆ ಕೃಷಿಗೆ ಬಲು ಪ್ರಸಿದ್ಧಿ ಪಡೆದವರು ಅಂತಾಗಿದೆ. ಈಗ ನಮಗೆ ಬಸಳೆ ಅಂದಾಗ ತಕ್ಷಣಕ್ಕೆ ಕಣ್ಣೆದುರಿಗೆ ಬರುವಂತ ಬಸಳೆ ಚಪ್ಪರ. ಆದ್ರೆ ನೀವು ಚಪ್ಪರ ಇಲ್ಲದೆ ಬಸಳೆ ಕೃಷಿ ಮಾಡ್ತೀರಾ ಅನ್ನೋದು ಕೂಡ ವಿಶೇಷ. ಅದರ ಬಗ್ಗೆ ಸ್ವಲ್ಪ ಹೇಳಿ. ನಾನು ಬಚಲು ಮಾಡಲಿಕ್ಕೆ ಒಂದು 30 ವರ್ಷದಿಂದಲೇ ಅದರ ಮೊದಲೇ ಮಾಡ್ತಾ ಇದ್ದೆ ನಾನು. ಮನೆಗೆ ಬೇಕಾದಷ್ಟು ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ ತಾಯಿ ಕೂಡ ಚಪ್ಪರ್ ಹಾಕಿ ಕಟ್ಟುವುದು ಅದನ್ನು ಮಾಡ್ತಾ ಇದ್ರು, ನನಗೆ ಸಹಾಯ ಮಾಡ್ತಾ ಇದ್ರು. ಅವ್ರ ಕೃಷಿ ಅವರು ತುಂಬ ಒಳವು, ನನ್ನ ಅತ್ತೆಗೆ ಕೊಡುವುದಿಲ್ಲ, ಆಗ ಬರ್ತಾ ಇದ್ರು ಅವರು. ನನಗೆ ಒಬ್ಬರು ಸ್ನೇಹಿತರ ಮನೆಗೆ ಹೋದಾಗ ಒಂದು ಬಸಳೆ ಕಂಡಿತು ಅವರಲ್ಲಿ, ಅದು ಎಲೆಗಳು ಸ್ವಲ್ಪ ದೊಡ್ಡದಿತ್ತು, ಏನೋ ಅವರು ಸ್ವಲ್ಪ ಚಿಕ್ಕ ಚಪ್ಪರ ಹಾಕಿದ್ರು. ಹಾಗೆ ನಾನು ಆಲೋಚನೆ ಮಾಡಿದಾಗ ನನ್ನ ಹೆಂಡತಿಯ ಮನೆಯ ಪಕ್ಕದಲ್ಲಿ ಹೋದಾಗ ಅವರು ತುಂಬ ಎತ್ತರಕ್ಕೆ ಒಂದು ದೊಂಪು ಹಾಕಿ ಅದನ್ನು ಕೆಳಗೆ ಇಳಿಸಿಬಿಟ್ಟಿದ್ರು. ನಾನು ನೋಡಿದೆ ಇದು ನಮ್ಮ ಚಿಕ್ಕ ಸ್ಥಳಕ್ಕೆ ಬಲು ಒಗ್ಗುವಂಥದ್ದು, ಅವ್ರು ಮಾಡಿದ ಸರಿ, ಅದನ್ನು ಸ್ವಲ್ಪ ಇನ್ನೂ ಚೇಂಜ್ ಮಾಡಬೇಕಂತೇಳಿ ನಾನು ಅದೇ ಒಂದು ಚಿಕ್ಕ ತೊಟ್ಟೆಗಳನ್ನೆಲ್ಲ ಹಾಕಿ ಬಸಳೆಯನ್ನು ದಂಟನ್ನು ನಾಟಿ ಮಾಡಿದೆ. ಆದರೆ ದಂಟು ಅಷ್ಟು ಪ್ರಯೋಜನಕ್ಕೆ ಬರಲಿಲ್ಲ. ನನ್ನ ಸ್ನೇಹಿತ ಹೇಳಿದ ಬೀಜ ಸಿಗ್ತದೆ, ಬೀಜದಲ್ಲಿ ಕೂಡ ನಾನು ಮಾಡ್ತೇನೆ ಅಂತ. ಆ ಬೀಜವನ್ನು ತಂದು ನಾನು ಟ್ರೈ ಮಾಡಿದೆ. ಬೀಜವನ್ನು ಹಾಕಿ ಹಾಕಿದಾಗ ನನಗೆ ಗೊತ್ತಾಯಿತು, ಈ ಚಿಕ್ಕ ಬ್ಯಾಗ್ಗಳನ್ನು ಹಾಕಿದಾಗ ಸ್ವಲ್ಪ ಗೊಬ್ಬರದಲ್ಲಿ, ಗೊಬ್ಬರ ವೇಸ್ಟ್ ಹಾಕಿದಾಗೆ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿಕೊಟ್ಟು ನಂತರ ಗೊಬ್ಬರವನ್ನು ದ್ರವ ರೂಪದಲ್ಲಿ ಕೊಟ್ಟಾಗ ಈ ರೀತಿ ಆಗ್ಬೋದಾ ಅಂತ ನೋಡಿದೆ. ನಾನು ನೆನೆಸಿದಕ್ಕಿಂತಲೂ ಹೆಚ್ಚು ನನಗೆ ಅದು ಅದರ ಫಲಿತಾಂಶ ಕೊಡಲಿಕ್ಕೆ ಪ್ರಯೋಗ ಮಾಡಿದ್ದು ಯಶಸ್ವಿಯಾಯಿತು. ಏಕೆಂದರೆ ಅದರ ಎಲೆಗಳು ನಾವು ಸಾಮಾನ್ಯವಾಗಿ ಕಸುವಿನ ಎಲೆಯಲ್ಲಿ ನೋಡ್ತಾ ಇದ್ದಿಲ್ಲ, ನೀವು ಕಸುವಿನ ಎಲೆ ಅಷ್ಟು ದೊಡ್ಡದು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ನಾನು ಆಲೋಚನೆ ಮಾಡಿದ್ದು ಇದನ್ನು 6 ಫೀಟ್ ಅಥವಾ 7 ಫೀಟ್ ಹೈಟಿಗೆ ಕೊಟ್ಟು ಕೆಳಗಿಳಿಸಿದಾಗ ಮಾತ್ರ ಇದಾಗ್ತದೆ ಎಂದು ನನಗೆ ತಲೆ ಹೋಯಿತು. ಆವಾಗ ನಮಗೆ ಗ್ರೋ ಬ್ಯಾಗೇ ಬೇಕಾಗಬಹುದು ಅದು ಅಂತೇಳಿ. ಆಗ ನಾನು ಒಂದು ಚಪ್ಪರ ಹಾಕಿ ಸಾಮಾನ್ಯವಾಗಿ ನೀವು ಒಂದು 10-25 ಸ್ಕ್ವೇರ್ ಫೀಟಲ್ಲಿ ಮಾಡುವುದಕ್ಕಿಂತಲೂ ಸ್ಟ್ರೇಟ್ ಅದೇ ಒಂದು 25 ಉದ್ದದ ಅಥವಾ 10 ಫೀಟ್ ಉದ್ದದ ಒಂದೇ ಜಾಗದಲ್ಲಿ ಅದನ್ನು ಹೈಟ್ ಕೊಟ್ಟು ಕೆಳಗಿಳಿಸಿದಾಗ ಅಲ್ಲಿ 3 ಚಪ್ಪರಗಳನ್ನು ಮಾಡಲಿದ್ದೆ. ಒಂದು 3 ಪಟ್ಟು ಜಾಸ್ತಿ ನಮಗೆ ಮಸಾಲೆ ಮಾಡಲಿಕ್ಕೆ ಆಗ್ತದೆ ಸ್ವಲ್ಪ ಜಾಗದಲ್ಲಿ. ಮಾಡೋದಿಷ್ಟೇ, ನಾವು ಅದನ್ನು ಒಂದು ಚಿಕ್ಕ ತೊಟ್ಟೆಯಲ್ಲಿ ಒಂದು ಸಸಿ ಮಾಡಿ ಸಸಿಯನ್ನು ನಾಟಿ ಅದಕ್ಕೆ ತುಂಬ ಜಾಸ್ತಿ ಗೊಬ್ಬರವನ್ನು ಕೊಟ್ಟು ಮತ್ತೆ ಪದೇ ಪದೇ 2 ದಿವಸಕ್ಕೊಮ್ಮೆ ದ್ರವರೂಪದ ಗೊಬ್ಬರವನ್ನು ಕೊಟ್ಟಾಗ ತುಂಬ ಹೈಟಾಗಿ ಹೋಗ್ತದೆ, ಎಲೆಗಳು ದೊಡ್ಡದು ಬರ್ತದೆ, ಬೆಳಗುಳಿ ಹದ್ದಾಗ್ತದೆ, ಕೆಳಗೆ ಇಳಿತದೆ, ಅಲ್ಲಿಂದ ಕೋಲು ಹೊಡಿತದೆ. ಅಷ್ಟರವರೆಗೆ 6 ಫೀಟ್ವರೆಗೂ ನಾವು ಕೋಲು ಹೊಡಿಕೆ ಬಿಡುವುದಿಲ್ಲ. ನಂತರ ಅದು ತುಂಬ ದಪ್ಪವಾಗಿ ಬರ್ತದೆ ಮತ್ತು ಆ ಬಸಳೆಗಳು ತುಂಬ ರುಚಿಯಾಗಿರ್ತದೆ. ಜನಗಳು ಜಾಸ್ತಿ ಒಮ್ಮೆ ಕೊಂಡೋದಾಗ ಇನ್ನು ಅದೇ ಬಸಳೆ ಬೇಕು ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಆ ರೀತಿಯಾಗಿ ನಾನು ಅದನ್ನು ಮಾಡ್ತಾ ಬಂದೆ. ಇದು ಸುಮಾರು ಒಂದು 10 ವರ್ಷದಿಂದ ನಾನು ಮಾಡ್ತಾ ಬರ್ತಾ ಇರ್ತೇನೆ ಇದೇ ರೀತಿಯಾಗಿ. ಈಗ ಬಸಳೆ ಜೊತೆಗೆ ಬೇರೆ ಏನು ಕೃಷಿ ಮಾಡ್ತಾ ಇದ್ದೀರಿ? ಮಳೆಗಾಲದಲ್ಲಿ ಆದರೆ ಬೆಂಡೆಕಾಯಿ ಮಾಡ್ತೇನೆ, ಅದರೊಟ್ಟಿಗೆ ಅಲಸಂದೆ ಮಾಡ್ತೇನೆ, ಮತ್ತು ಬೂದಕುಂಬಳಕಾಯಿ ಹಾಕ್ತೇನೆ, ಮತ್ತು ಸಿಹಿ ಕುಂಬಳಕಾಯಿ ಕೂಡ ಹಾಕಿದ್ದೇನೆ ಈ ಸಲ, ಮತ್ತು ಅದರೊಟ್ಟಿಗೆ ನಾನು ಸ್ವೀಟ್ ಕಾರ್ನ್ ಕೂಡ ಹಾಕ್ತೇನೆ ಸ್ವಲ್ಪ. ಅದರಲ್ಲಿ ಒಂದಿದೆ, ಈ ನಾವು ಕೃಷಿ ಪಕ್ಕದಲ್ಲಿ ಜೋಳದ ಒಂದು ಬೆಳೆದಾಗ ಕೀಟಗಳು ಅದಕ್ಕೆ ಕನ್ವರ್ಟ್ ಆಗಿ ಇಲ್ಲಿ ಕೀಟಗಳ ಬಾಧೆ ಕಮ್ಮಿ ಇರ್ತದೆ ಅಂತೇಳಿ ನಾನು ಕೃಷಿ ವಿಶ್ವವಿದ್ಯಾನಿಲಯದ ಕೆಲವು ವಿಜ್ಞಾನಿಗಳಿಂದ ಮಾಹಿತಿ ಪಡೆದಿದ್ದೆ. ಆದರೆ ಅದು ನಾನು ಸ್ವೀಟ್ ಕಾರ್ನಿಗೆ ಟ್ರೈ ಮಾಡಿದೆ. ಅದನ್ನು ಮನೆಗೆ ಬೇಕಾದಷ್ಟು ಮಕ್ಕಳು ತಿನ್ನುವಷ್ಟು ಸ್ವೀಟ್ ಕಾರ್ನ್ ಕೂಡ ಸಿಗ್ತಾ ಇದೆ. ಒಂದೊಂದು ಬೆಲೆ ಸ್ವಲ್ಪ 3 ತಿಂಗಳಲ್ಲಿ ತೆಗೀತದೆ ಅದು. ಆದರೂ ಕೂಡ ಒಂದು 100-150 ಸ್ವೀಟ್ ಕಾರ್ನ್ ಗಿಡಗಳನ್ನು ಹಾಕಿದಾಗ ನನಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಆಗಿದಾಗ ಒಂದು ಸಣ್ಣ ಹಿಡುವಳಿಯ ರೈತರಿಗೆ ಒಂದು ಸ್ವೀಟ್ ಸುದ್ದಿ ಕೂಡ. ಮತ್ತೆ ಈಗ ಅದರ ಈಗ ಗೊಬ್ಬರ ಇರಬಹುದು ಅಥವಾ ಅದಕ್ಕೆ ನೀರಾವರಿ ವ್ಯವಸ್ಥೆ, ಈ ನಿಟ್ಟಿನಲ್ಲಿ ತಮ್ಮ ವಿಚಾರ? ಒಂದು ನನ್ನದಲ್ಲಿ ಚಿಕ್ಕ ಬಾವಿ ಇದೆ, ನನ್ನ 25 ವರ್ಷದಷ್ಟು ತೆಂಗಿನ ಗಿಡ ಇದೆ, ಅದಕ್ಕೆ ನಾನು ಪೈಪಲ್ಲೇ ನೀರು ಉಣಿಸ್ತಾ ಇದ್ದೆ. ಮೊದಲು ಕಾಲುವೆಯಲ್ಲಿ ಉಣಿಸ್ತಾ ಇದ್ದೆ, ನೀರು ವೇಸ್ಟ್ ಆಗ್ತದೆ. ಅದನ್ನು ನಾನು ಇದಕ್ಕೂ ಕೂಡ ಅದಕ್ಕೆ ಚಿಕ್ಕ ಎಕ್ಸ್ಟ್ರಾ ಪೈಪ್ಗಳನ್ನು ಹಾಕ್ಕೊಂಡು ಚಿಕ್ಕ ಪೈಪಲ್ಲಿ ಗ್ರೋ ಬ್ಯಾಗ್ ಆದ ಕಾರಣ ಪೈಪಲ್ಲಿ ಕೊಡ್ತಾ ಇರ್ತೇನೆ ನಾನು. ಮತ್ತು ಅದು ಕೂಡ ನಾನು ಗ್ರೋ ಬ್ಯಾಗಲ್ಲಿ ಮಾಡಿದ್ದು ಇನ್ನೊಂದು ಕಾರಣ ಇದೆ ಅಲ್ಲಿ. ತೆಂಗಿನ ಗಿಡದ ನೆರಳುಗಳು ತರಕಾರಿಗೆ ಆಗುವುದಿಲ್ಲ. ಬಿಸಿಲಿನ ಸೂರ್ಯನ ಚಲನೆಗೆ ಅನುಗುಣವಾಗಿ ನೆರಳುಗಳು ಬದಲಾವಣೆ ಆಗ್ತಾ ಇರ್ತದೆ. ಹಾಗೂ ಗ್ರೋ ಬ್ಯಾಗ್ ಆದರೆ ಪಕ್ಕಣೆ ಎತ್ತಿಕೊಂಡು ಹೋಗಿ ಇನ್ನೊಂದು ಕಡೆ ಇಡ್ಬೋದು ಬಿಸಿಲಿರುವ ಕಡೆ. ಈಗ ಇಲ್ಲಿ ಒಂದು ಮಾತು ಬರ ಏನಂದರೆ, ಈ ಬಸಳೆ ಕೃಷಿಗೆ ಹೆಚ್ಚು ಬಿಸಿಲು ಬೇಕು ಅನ್ನೋದೊಂದು ಅಭಿಪ್ರಾಯ, ಆದರೆ ನಿಮ್ಮ ಒಂದು ಪರಿಕಲ್ಪನೆ ಸ್ವಲ್ಪ ಭಿನ್ನವಾಗಿದೆ ಅಂತ ಬಲ್ಲೆವು, ಅದರ ಬಗ್ಗೆ ಹೇಳಿ. ಈಗ ಬಿಸಿಲು ಹೆಚ್ಚು ಬೀಳುವ ಪ್ರದೇಶ ಆಗಿರಬೇಕು ಅಥವಾ ಹೇಗೆ? ನಾನು ಎರಡನ್ನೂ ಟ್ರೈ ಮಾಡಿದೆ. ನನ್ನ ಕಡೆ ಎರಡು ಕಡೆ, ಒಂದು ಕಡೆ ತೀವ್ರ ಬಿಸಿಲು ಬರುವಂಥ ಜಾಗ ಇದೆ, ಅಲ್ಲಿ ಸ್ವಲ್ಪ ಎಲೆ ಬಾಡಿದು ಹಾಗೆ ಆಗ್ತದೆ. ಅದು 2-3 ಗಂಟೆ ನೆರಳಿದ್ದು ಮತ್ತೆ ಮಧ್ಯಾಹ್ನ ಆಗೋ ಅಥವಾ 3 ಗಂಟೆ ಅಥವಾ 11 ಗಂಟೆ ಆಗುವಂಥ ಬಿಸಿಲುಗಳು, ಬಿಸಿಲಿನ ತೀವ್ರತೆ ಇರ್ತದೆ. ಅವಾಗ ಸ್ವಲ್ಪ ನೀರು ಸ್ಪ್ರೇ ಕೊಡ್ತೇನೆ. ಒಂದು ಕಾರಣವೂ ಇದೆ, ಜಾಸ್ತಿ ಬಿಸಿಲು ಬರುವಾಗ ನೀರು ಕೊಡಬಾರ್ದು ಎಂಬ ವೈಜ್ಞಾನಿಕವಾದಂಥ ಒಂದು ಸಂಶೋಧನೆ ಕೂಡ ಇದೆ ಅಂತೆ. ನಾನು ಅದರ ಬಗ್ಗೆ ಸ್ವಲ್ಪ ಇದು ಮಾಡಲಿಲ್ಲ. ಸೊ ನೆರಳಲ್ಲಿಯೂ ಕೂಡ ನನಗೆ ಬಸಳೆ ಆಗಿದೆ, ನೆರಳಲ್ಲಿ ಇಟ್ಟಿದ್ದೆ. ಅದೇನಾಗುವುದಿಲ್ಲ, ಏನು ವ್ಯತ್ಯಾಸ ಬರುತ್ತೆ? ಆದರೆ ಸ್ವಲ್ಪ ಅದು ಅದರ ಹಸಿರ್ನೆಸ್ಸು ಸ್ವಲ್ಪ ಏನೋ ಒಂದು ಡಿಫರೆನ್ಸ್ ಕಲರ್ ಕಾಣ್ತದೆ. ಇದರಷ್ಟು ತೀವ್ರ ಬೆಳವಣಿಗೆ ಆಗುವುದಿಲ್ಲ. ರುಚಿ ಕೂಡ ತೊಂದರೆ ಥರ ಇರ್ತದೆ, ಏನು ತೊಂದರೆ ಆಗಲ್ಲ. ಆದರೆ ಸ್ವಲ್ಪ ಬೆಳವಣಿಗೆಯಲ್ಲಿ ಸ್ವಲ್ಪ ದಷ್ಟಪುಷ್ಟವಾಗಿ ಕಾಣ್ತಾ ಇಲ್ಲ. ಇದರಲ್ಲಿ ಬಿಸಿಲಿದ್ದ ಕಡೆ ಬೇಸಿಗೆ ಅದರ ಆಗುವುದಿಲ್ಲ ಅಂತಿಲ್ಲ. ಒಂದು ಸ್ಲ್ಯಾಪಿನ ಬಾಲ್ಕನಿಯಲ್ಲಿ ಕೂಡ ಒಂದೆರಡು ಗ್ರೋ ಬ್ಯಾಗಲ್ಲಿ ಬಸಳೆಯನ್ನು ನಾಟಿ ಮಾಡಿ ಮಾಡಬಹುದು. ಏನು ನನ್ನ ತಂಗಿ ಮಾಡಿದ್ದಾಳೆ, ಅವಳು ಫ್ಲ್ಯಾಟಲ್ಲಿರೋದು, ಒಂದೆರಡು ಬೀಜ ತಗೊಂಡೋಗಿ ಅವಳು ಬಾಲ್ಕನಿಯಲ್ಲಿ ಇಟ್ಟು ಮಾಡಿದ್ದ ನನಗೆ ಹೇಳಿ ಕಲಿಸಿದ್ರು. ಅವಳು ಅದು ಸಕ್ಸಸ್ ಆಗಿದೆ ಅಂತ ಹೇಳಿದಳು. ಈಗ ಬಸಳೆಯಲ್ಲಿ ಕೂಡ ಈಗ ಯಾವ ಒಂದು ತಳಿ ಅಂತ ಆಯ್ಕೆಯ ಪ್ರಶ್ನೆ ಬಂದಾಗ ಏನು ಹೇಗೆ? ಅದು ಕೂಡ ನನಗೆ ಗೊತ್ತಿರಲಿಲ್ಲ. ಯಾರೋ ಒಬ್ಬ ಯೂಟ್ಯೂಬ್ ನೋಡಿದ ನನಗೆ ಗೊತ್ತಾಯಿತು, ಆಫ್ರಿಕನ್ ತಳಿ ಅಂತ ಒಂದುಂಟು, ಅದರ ಎಲೆ ತುಂಬ ಆಗಲ್ಲ, ಅದು ತುಂಬ ದಪ್ಪ ಬರ್ತದೆ ಅಂತೇಳಿ. ಅಪ್ಪ ನನ್ನಲ್ಲಿರುವಂಥ ಇದು ಆಫ್ರಿಕನ್ ತಳಿ ಅಂತೇಳಿ ನಾನೇ ಅದನ್ನು ಆಲೋಚನೆ ಮಾಡಿಕೊಂಡೆ. ಅದಕ್ಕೆ ಇನ್ನೊಂದು ಕಡೆ ಇರುವಂಥ ತಳಿಯ ಬೀಜವನ್ನು ತಂದು ಹಾಕಿದೆ, ಅದರಲ್ಲಿ ಡಿಫ್ರೆನ್ಸ್ ಗೊತ್ತಾಯಿತು. ಆಫ್ರಿಕನ್ ತಳಿಯಲ್ಲಿ ಎಲೆಗಳು ದೊಡ್ಡದು ಬಂದಾಗೆ ದಪ್ಪವಾಗಿ ಸ್ವಲ್ಪ ಬೇಗ ಫಾಸ್ಟ್ ಬಿಡುತ್ತೆ, ಕವಲು ಜಾಸ್ತಿ ಹೊಡೆಯುವುದಿಲ್ಲ. ಈ ನಾಟಿ ತಲೆಯಲ್ಲಿ ಸ್ವಲ್ಪ ಕವಲುಗಳು ಜಾಸ್ತಿ ಹೊಡೆಯುತ್ತದೆ, ಆವಾಗ ಬಸಳೆಗಳು ಸ್ವಲ್ಪ ಸಫರ್ ಆಗ್ತದೆ ಮತ್ತು ರುಚಿಯಲ್ಲಿ ಕೂಡ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಕೂಡ ಅದು ಅನುಭವಕ್ಕೆ ಬಂದಿದೆ, ಅದನ್ನು ಹೇಗೆ ಗುರುತಿಸುವುದು ಎಂಬುದರಲ್ಲಿ ನಾನು ಸಾಧ್ಯ ಆಗುವುದಿಲ್ಲ ನನಗೆ. ಈಗ ಬಸಳೆ ಜೊತೆಗೆ ಬೇರೆ ಈಗ ಕುಂಬಳಕಾಯಿ ಇರ್ಬೋದು, ಬೆಂಡೆ ಇರ್ಬೋದು, ಅಥವಾ ನೀವು ದೊಣ್ಣೆ ಮೆಣಸು ಕೂಡ ಒಂದು ಹಂತದಲ್ಲಿ ಬೆಳೆದವರು, ಅಥವಾ ಈಗ ಮೆಣಸಿನ ಕೃಷಿ ಮಾಡ್ತೀರಿ, ಅಥವಾ ಈ ವೈವಿಧ್ಯಮಯ ಒಂದು ತರಕಾರಿ ಕೃಷಿಯ ಬಗ್ಗೆ ಹೇಳಿ. ನಾನು ಹೇಳುವುದು ನಮ್ಮ ಕರ್ನಾಟಕಕ್ಕೆ ಹೋಗದ ಪರವೂರಿನ ಕೃಷಿಗಳು ಯಾವುದಿವೆಯೋ ಅದರಲ್ಲಿ ನಿಮ್ಮ ಕ್ಯಾಪ್ಸಿಕಮ್ ಇರ್ಬೋದು, ಏಕೆಂದರೆ ಅದು ಚಪ್ಪರ ಹಾಕಿ ಅಥವಾ ಒಂದು ದೊಡ್ಡ ಗ್ಲಾಸ್ ಹೌಸ್ ಮಾಡಿಕೊಂಡು ಗ್ರೀನ್ ಹೌಸ್ ಮಾಡಿಕೊಂಡು ಅದರಲ್ಲಿ ಮಾಡುವಂಥದ್ದು ಬೆಲೆ ಅದು. ಅದನ್ನು ಇಲ್ಲಿ ತಂದು ಹಾಕಲಿಕ್ಕೆ ಆಗುವುದಿಲ್ಲ, ಅದೊಂದು ಒಂದು ಹವ್ಯಾಸವಾಗಿ ಮಾಡಬಹುದು ಅಷ್ಟೇ. ಅಂತ ಕೆಲವು ಬೆಳೆಗಳಿವೆ, ಅದಿರ್ಬೋದು ಬ್ರೊಕೋಲಿ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಕಾಲಿಫ್ಲವರ್ ಇರ್ಬೋದು. ಕ್ಯಾರೆಟ್ ಅಂತೂ ಇಲ್ಲಿ ಆಗುವುದಿಲ್ಲ, ಬೀಟ್ರೂಟ್ ಆಗಿದೆ, ಕಾಲಿಫ್ಲವರ್ ಆಗಿದೆ ನನಗೆ, ಕ್ಯಾಬೇಜು ಆಗಿದೆ. ಆದರೆ ಇದೆಲ್ಲ ಒಂದು ಕಮರ್ಷಿಯಲ್ ಆಗಿ ಮಾಡುವಂಥ ಬೆಲೆ ಅಲ್ಲ ಇಲ್ಲಿಗೆ ಕರ್ನಾಟಕಕ್ಕೆ, ಏಕೆಂದರೆ ಅದು ಆಗುವುದಿಲ್ಲ. ಈಗ ಕೇರಳದಲ್ಲಿ ಕಾಸರಗೋಡಲ್ಲಿ ಮಾಡ್ತಾ ಇದ್ದಾರಂತೆ ನಾನು ಕೇಳಿದೆ ನಾನು. ಆದರೆ ಇಲ್ಲಿ ಅಷ್ಟು ಈಸಿಯಲ್ಲ ಅದು ಮಾಡಲಿಕ್ಕೆ ಆಗುವುದಿಲ್ಲ, ಆದರೆ ಒಂದು ಹವ್ಯಾಸವಾಗಿ ಖುಷಿಗಾಗಿ ಅದನ್ನು ಮಾಡ್ಬೋದು. ಈಗ ಮಂಗಳೂರಿನಂಥ ಒಂದು ಸಮೀಪದ ಪ್ರದೇಶಗಳಿಗೆ ಅಥವಾ ಒಂದು ದಕ್ಷಿಣ ಕನ್ನಡದ ಪ್ರದೇಶಗಳಿಗೆ ಒಂದು ಹೇಳುವುದಾದರೆ ಇಂಥ ಕೃಷಿ ಎಷ್ಟು ನಿಮಗೆ ಯಶಸ್ವಿ ಅಂತ ಅನ್ನಿಸ್ತದೆ? ಈಗ ಕೆಲವು ಮಣ್ಣಿನ ಗುಣ ಕೂಡ ಮುಖ್ಯ ಆಗ್ತದೆ ಇಲ್ಲಿ. ಹೌದು, ಎರಡಿದೆ. ಒಂದು, ಕೃಷಿ ಜಾಗ ಇಲ್ಲದವರು ಹೊರಗಿಂದ ಬಾಡಿಗೆ ತೆಗೆದು 50 ಸೆಂಟ್ಸ್ ಒಂದು ಎಕರೆಯಲ್ಲಿ ಕೃಷಿ ಮಾಡಿಕೊಂಡು ಅದು ಸಂತೆಗೆ ತಂದು ಮಾರಾಟ ಮಾಡ್ತಾರೆ, ಉದ್ಯೋಗ ಮಾಡಿಕೊಂಡಿದ್ದಾರೆ, ತುಂಬ ಖುಷಿ. ಅವರು ಜಾಗ ಇಲ್ಲದರೂ ಇನ್ನೊಂದು ನಮ್ಮಲ್ಲಿ ಕೂಡ ಬಾಡಿಗೆ ತೆಗೆದು ಮಾಡ್ತಾರೆ. ಅವರಿಗೆ ಈ ನನ್ನ ಇದಾಗುವುದಿಲ್ಲ, ಅದೊಂಥರ ಕಮರ್ಷಿಯಲ್ಲಿ ಹೋಗಬೇಕಾಗುತ್ತೆ, ಅವರು ದುಡ್ಡು ಹಾಕ್ತಾರೆ, ಅವರು ಅದರಲ್ಲಿ ಜೀವನ ಹೋಗಬೇಕು ಅವರಿಗೆ. ಸೊ ನಾನು ಹೇಳುವುದು ನನ್ನ ಈ ಸ್ಥಿತಿ, ಒಂದು ಚಿಕ್ಕ 5 ಸೆಂಟ್ಸ್ ಮನೆ ಇರುವವರು ನಮಗೆ ಸ್ವಚ್ಛ ತರಕಾರಿ ನಾವು ಬೆಳೆಸಿ ತಿನ್ಬಹುದು ಎಂದಾಗ ಮನೆಯ ಕಿಚನ್ ವೇಸ್ಟನ್ನು ಕಂಪೋಸ್ಟ್ ಮಾಡಿಕೊಂಡು ಚಿಕ್ಕ ಒಂದು ಡಬ್ಬಿ ಹೊರಗಿನಿಂದ ಎಲ್ಲಾದರೂ ದಾರಿಯಲ್ಲಿ ಸಗಣಿ ಸಿಕ್ಕಿದ್ದೀರಿ ಅದನ್ನು ತಂದು ಅದನ್ನು ಡಿಕಂಪೋಸ್ಟ್ ಮಾಡಿಕೊಂಡು ಹಾಕಿಕೊಂಡು ಮಾಡಿದಾಗ ಈ ನಾನು ಅಳವಡಿಸಿದಂಥ ಪದ್ಧತಿಗಳು ಅವರಿಗೆ ಉಪಯೋಗಕ್ಕೆ ಬರಬಹುದು. ಅದೇ ಈ ಬಾಡಿಗೆ ತಗೊಂಡು ಕೃಷಿ ಮಾಡುವವರು ಸ್ವಲ್ಪ ಬೇರೆ ಸ್ಥಿತಿಗೆ ಹೋಗಬೇಕಾಗ್ತದೆ. ಅವರು ನಿಮ್ಮ ಕ್ಯಾಬೇಜೋ ಕಾಲಿಫ್ಲವರು ಅಥವಾ ಕ್ಯಾಪ್ಸಿಕಮ್ ಮಾಡಲಿಕ್ಕೆ ಆಗುವುದಿಲ್ಲ ಅವರಿಗೆ, ಏಕೆಂದರೆ ಅದು ತುಂಬ ಕಷ್ಟ ಇದೆ ಆ ಮಣ್ಣಿಗೂ ಈ ವಾತಾವರಣಕ್ಕೂ, ಅದು ಒಪ್ಪುವುದಿಲ್ಲ. ಅದೇ ಅದರಂತೆ ಕುಂಬಳಕಾಯಿ ಇರಲಿ, ಅಲಸಂದೆ ಇರಲಿ, ಉಳಿದಂತೆ ಇಲ್ಲಿಗೆ ಹೋಗುವಂಥ ಎಲ್ಲ ಕೃಷಿಗಳು ಕೂಡ ಅದು ಅವರಿಗೂ ಹೋಗ್ತದೆ ನಮಗೂ ಹೋಗ್ತದೆ. ಸ್ವೀಟ್ ಕಾರ್ನ್ ಕೂಡ ಹಾಗೇನೆ, ಅಷ್ಟು ಈಸಿಯಲ್ಲಿ ಗದ್ದೆಯಲ್ಲಿ ಅಷ್ಟು ಈಸಿಯಲ್ಲಿ ಬರಲಿಕ್ಕಿಲ್ಲ, ಅದು ಸಾಮಾನ್ಯವಾಗಿ ಹಾಗೆ ಇರ್ತದೆ. ಸ್ವೀಟ್ ಕಾರ್ನ್ ಅದು ಎಷ್ಟು ನೀವು ಬೆಳೆದಿದ್ರಿ ಈಗ ನಿಮ್ಮ ಈ ಇದರಲ್ಲಿ ನನಗೆ ಒಂದು 40-42 ರೋ ಹಾಕಿದ್ದೇನೆ, 40-40 ಇದರದ್ದು 80 ಗಿಡ ಈಗ ನನ್ನ ಹತ್ತಿರ ಇದೆ. ಕಲಸಲ ಒಂದು 100 ಗಿಡ ಹಾಕಿದ್ದೆ, 100ರಲ್ಲಿಯೂ ಒಂದೊಂದರಲ್ಲಿ ಆಮೇಲೆ 2 ಬರಬೇಕು, ಒಂದೊಂದರಲ್ಲಿ ಒಂದೊಂದು ಕೊಡು ಬರ್ತದೆ. ಬೇರೆ ಏನು ಬೆಳೆ ಇದೆ? ಹರಿವೆ ಮಾಡ್ತೇನೆ ನಾನು, ಹರಿವೆಯನ್ನು ನಾನು ಅದು 1 ತಿಂಗಳ ಬೆಲೆ. ಒಂದು ಚಿಕ್ಕ ಗ್ರೋ ಬ್ಯಾಗೆಲ್ಲ ಅಥವಾ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಹರಿವೆ ಬೀಜ ಹಾಕೊಂಡು ಆಡಿದರೆ ಅದು 1 ತಿಂಗಳೊಳಗೆ ನಮಗೆ 2-3 ಸಲಕ್ಕೆ ಪದಾರ್ಥಕ್ಕೆ ಬರ್ತದೆ. ಮತ್ತೆ 1 ತಿಂಗಳಲ್ಲಿ ಇನ್ನೊಂದು ಸಲ ಹಾಕ್ತೇನೆ. ಹಾಗೆ ಪ್ರತಿದಿನವೂ ಹರಿವೆ ಸಿಕ್ಕುವಾಗಿ ಟ್ರೈ ಮಾಡ್ತೇನೆ, ಅದನ್ನು ಕಿತ್ತುಕೊಂಡಿಂದ ಕೂಡ ನಾಟಿ ಮಾಡ್ತೇನೆ, ಅದು ಸ್ವಲ್ಪ ದೊಡ್ಡ ಹರಿವಾಗಿ ಬರ್ತದೆ, ಅದು ಕೂಡ ಮಾರ್ಬೋದು. ಯಾಕಂದರೆ ನಿಮ್ಮ ಮಾತಾಡುವಾಗ ಒಂದು ಗೊತ್ತಾಗೋದು ಏನಂದರೆ, ಈಗ ಕೃಷಿ ಅದು ಮಾಡುವಾಗ, ತರಕಾರಿಯ ಕೃಷಿ ಮಾಡುವಾಗ ನೀವು ಆ ಬಿತ್ತನೆ ಬೀಜದ ಆ ಒಂದು ಪ್ರಕ್ರಿಯೆಯಿಂದಲೇ ನೀವು ಶುರು ಮಾಡ್ತೀರಿ. ಹೌದು. ಅಂದರೆ ಕೆಲವರು ಏನು ಮಾಡ್ತಾರೆ, ಗಿಡ ತಂದು ನೆಡುವುದಿದೆ, ಇದು ಈ ವ್ಯತ್ಯಾಸ ಹೇಗಿದೆ, ಹೇಗೆ ಯಾವುದು ಹೆಚ್ಚು ಪ್ರಯೋಜನಕಾರಿ? ಸಾಮಾನ್ಯವಾಗಿ ಒಳ್ಳೆಯ ಗಿಡದ್ದು ಕೆಲವು ತರಕಾರಿಗಳನ್ನು ಗಿಡ ತಂದು ನೆಡಬಹುದು, ಭಾಳಷ್ಟು ಒಳ್ಳೆಯದು. ಸಂತೆಯಲ್ಲಿ ಆ ಕಡೆ ಎಲ್ಲ ಗಿಡ ಸಿಗ್ತದೆ, ತರಬಹುದು. ಕೆಲವು ಕಡೆ ನರ್ಸರಿ ಮಾಡುವವರಿದ್ದಾರೆ. ಆ ಗಿಡಗಳು ಮತ್ತು ಈ ವಾತಾವರಣಕ್ಕೆ ಹೊಂದುವಲ್ಲಿ ಏನಾದರೂ ಅದು ಸ್ವಲ್ಪ ಕಷ್ಟ ಆಗ್ತದೆ. ಏಕೆಂದರೆ ಒಂದು ಗಿಡದ ಲೆಕ್ಕ ಇದೆ, ಒಂದು ದಿವಸ ನಾವು ಒಂದು ಎಲ್ಲಿಂದಲೂ ಗಿಡ ತಂದರೆ ಅದು ಅದೇ ದಿವಸ ನಾವು ಪ್ಲಾಂಟೇಷನ್ ಮಾಡಬಾರ್ದು, ಅದನ್ನು ನಾಟಿ ಮಾಡಬಾರ್ದು ಅಂತಿದೆ. ಏಕೆಂದರೆ ಇಲ್ಲಿಯ ವಾತಾವರಣಕ್ಕೆ ಅದು ಹೋಗುವುದಿಲ್ಲ. ಒಂದು 2 ದಿವಸ ಇಟ್ಟು ಯಾವುದು ಫೋಟಲ್ಲಿದೆಯೋ, ಒಂದು ತೊಟ್ಟೆಯಲ್ಲಿದೆಯೋ ಅಥವಾ ಯಾವುದರಲ್ಲಿದೆಯೋ ಕೂಡ 2 ದಿವಸ ಇಟ್ಟು ಮತ್ತೆ ಅದನ್ನು ನಾಟಿ ಮಾಡಬೇಕಂತೇಳಿ. ಅದೇ ನಾವು ಬೀಜ ಮಾಡಿಕೊಂಡಾಗ ಬೀಜ ತರಿಸಿದಾಗ ಆ ರೀತಿ ಅದು ಬರುವುದಿಲ್ಲ. ಸಾಮಾನ್ಯವಾಗಿ ಬೀಜವನ್ನು ಕೂಡ ನಾವು ಈ ಸಿಕ್ಕಿದ ಬೀಜವನ್ನೆಲ್ಲ ಹಾಕೋದಕ್ಕಿಂತ ಅದರ ಕ್ವಾಲಿಟಿ, ಅದು ಹೇಗೆ ಅವರು ಸಂಸ್ಕರಿಸಿದ್ದಾರೆ, ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಇದನ್ನೆಲ್ಲ ನೋಡಿಕೊಂಡು ಆ ಬೀಜದ ಬಗ್ಗೆ ಸಂಪೂರ್ಣವಾದ ವಿಶ್ವಾಸ ನಮ್ಮ ಇದೆ ಅಥವಾ ಅದರ ಬೆಲೆ ಬಗ್ಗೆ ನಮ್ಗೆ ನಂಬಿಕೆ ಇದೆ ಅಂತಂದಾದ ನಂತರವೇ ನಾವು ಬೀಜವನ್ನು ಹಾಕಬೇಕಾಗ್ತದೆ. ಇಲ್ಲಿ ಜಾಸ್ತಿ ಜನರು ಸೋತು ಹೋಗುವುದೇ ಬೀಜದಲ್ಲಿ. ಈಗ ನೀವು ಸಾವಯವ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಹೋದಾಗ ಈಗ ಕೃಷಿಯಲ್ಲಿ ನಿಮಗೆ ಅದು ಅಂದರೆ ಅಲ್ಲಿ ಕೂಡ ಏನಾದರೂ ರೋಗಬಾಧೆ ಆಗಲಿ ಕೀಟಬಾಧೆ ಆಗಲಿ ಬರುವಂಥದ್ದು ಅವಕಾಶ ಇದೆ, ಅಥವಾ ಮುನ್ನೆಚ್ಚರಿಕೆಯಾಗಿ ನೀವು ಏನಾದರೂ ಮಾಡುವಂಥ ವ್ಯವಸ್ಥೆ ಇದೆಯಾ? ಹೇಗೆ ಬಹಳ ಒಂದು ಉತ್ತಮವಾದಂಥ ಪ್ರಶ್ನೆ ಅಂತ ಕಾಣ್ತದೆ. ಇಲ್ಲಿ ಎಲ್ಲ ರೈತರು ಸಿಕ್ಕಿ ಬೀಳುವುದೇ ಇಲ್ಲಿ. ಪ್ರತಿಯೊಬ್ಬರು ನೇರವಾಗಿ ಒಂದು ಬೀಜ ಹೊಂದಾಗ ಅದು ಮನೆಯಲ್ಲಿ ಇರಲಿ ಇನ್ನೊಂದು ಕಡೆ ಇರಲಿ, ಅದು ಚಿಕ್ಕ ಗ್ರೋ ಬ್ಯಾಗೇ ಇರಲಿ, ಅದಕ್ಕೆ ಒಂದು ಮೊದಲು ನಾವು ಸಸಿ ಮಡಿ ಅಂತೆಲ್ಲ ಸಿದ್ಧತೆ ಮಾಡಿಕೊಳ್ಬೇಕಂದು ಒಂದು ಬೆಡ್ ಅಂತ ಹೇಳ್ತೇವೆ, ಅದನ್ನು ಸಿದ್ಧತೆ ಮಾಡಿಕೊಳ್ಬೇಕಾಗ್ತದೆ. ನಾವು ಸಾವಯವಕ್ಕೆ ಹೋದಾಗ ಇನ್ನೂ ತುಂಬ ಎಚ್ಚರಿಕೆ ಇರಬೇಕಾಗ್ತದೆ. ಅದಕ್ಕೆ ಬೇಕಾದಷ್ಟು ಜೈವಿಕವಾದಂತಹ ಗೊಬ್ಬರಗಳು ಅಥವಾ ಜೈವಿಕ ಕೀಟನಾಶಕಗಳಿವೆ. ಈಗ ನಮ್ಮ ಸರ್ಕಾರಿ ವಿಶ್ವವಿದ್ಯಾನಿಲಯಗಳು ಅಥವಾ ಸರ್ಕಾರದ ಇತರ ದೊಡ್ಡ ದೊಡ್ಡ ಸಂಶೋಧನಾ ಕೇಂದ್ರಗಳು ಕೂಡ ಅದನ್ನು ಹೊರತಂದಿವೆ. ಅದರಲ್ಲಿ ಸುಡೋಮೊನಾಸ್ ಇರ್ಬೋದು, ಟೈಕೋಡರ್ಮ ಇರ್ಬೋದು, ಅಥವಾ ಇತರ ಬೇರೆ ಜೈವಿಕವಾದಂತಹ ಅಜೋಟೋಬ್ಯಾಕ್ಟೋ ಈ ರೀತಿಯಾದಂಥ ಕೆಲವುಗಳಿವೆ. ಅದರಲ್ಲಿ ಈ ರೋಗ ನಿರೋಧಕವಾದಂಥ ಇಂಥವುಗಳನ್ನು ತಂದು ನಾವು ಅದು ಬೇಕಾದಂಥ ಮಾಹಿತಿಯನ್ನು ಅವರು ಕೊಡ್ತಾರೆ. ಅದನ್ನು ಬೆಡ್ನಲ್ಲಿ ಹಾಕಿ ಬಡಿ ಗೊಬ್ಬರ ಎಲ್ಲ ಸೆಟ್ ಮಾಡಿಕೊಂಡು ಅದರೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ನಾವು ಅದನ್ನು ಹಾಕಿದಾಗ ಇಲ್ಲಿ ಪ್ರಥಮವಾಗಿ ನಾವು ರೋಗವನ್ನು ಅದನ್ನು ತಡೆಗಟ್ಟಲಿಕ್ಕೆ ಅದು ಮುಂಜಾಗ್ರತೆ ಕ್ರಮ ತಗೊಳ್ತೇವೆ ನಾವು, ತಡೆಗಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು ನಾವು ನಂತರ ಕೊಡುವಂಥದ್ದು ನಾವು ಸಾವಯವ ಗೊಬ್ಬರಗಳು, ಇದು ಕೂಡ ಹಾಗೆ. ಅದರಷ್ಟಿಗೆ ನಾವು ಸಾಮಾನ್ಯವಾಗಿ ಅಂಟು ಸ್ಟಿಗಿದು ಪಟ್ಟಿಗಳು ಸಿಗ್ತವೆ, ಅಂಟಿನ ಒಂದು ಪಟ್ಟಿ, ಅದು ಯೆಲ್ಲೋ ಕಲರ್ ಅಥವಾ ಹಳದಿ ಕಲರ್ ಇರ್ತದೆ, ಮತ್ತು ಇನ್ನೊಂದು ನೀಲಿ ಕಲರ್ ಇರ್ತದೆ. ಇಂಥವುಗಳನ್ನು ಹಾಕಿದಾಗ ಕೀಟಗಳು ಅದಕ್ಕೆ ತಾಗಿಕೊಂಡಿರ್ತವೆ, ಅದಕ್ಕೆ ರೋಗವನ್ನು ಕಮ್ಮಿ ಇರ್ತದೆ. ಅಲ್ಲಿ ಇನ್ನೊಂದು ಬರುವಂಥದ್ದು ನಾವು ಸ್ವಲ್ಪ ನಮ್ಮ ಗೊಂಡೆ ಹೂ ಅಂತಿರ್ತೇವೆ, ಅದೊಂಥರ ಹಳದಿ ಇರ್ತದೆ, ಅದಕ್ಕೂ ಕೂಡ ಕೀಟಗಳು ಬಾಧಿಸುವುದರಿಂದ ಇಲ್ಲಿ ರೋಗಗಳು ತಡೆಗಟ್ಟುತ್ತವೆ. ಒಂದೆರಡು ಗಿಡ ಆದರೂ ನಾವು ತೋಟದಲ್ಲಿ ಅಂತ ಗೊಂಡೆ ಹೂವನ್ನು ಹಾಕಬೇಕಾಗ್ತದೆ. ಇನ್ನು ಸಾಮಾನ್ಯವಾಗಿ ಸ್ವೀಟ್ ಕಾರ್ನ್ ಇರ್ಬೋದು ಅಥವಾ ಈ ಥರ ಗೋವಿನ ಜೋಳ ಇರ್ಬೋದು, ಇನ್ನು ಹಾಕಿದಾಗಲೂ ಕೂಡ ಅಲ್ಲಿ ತಡೆಗಟ್ಟುತ್ತೆ ಅಂತ ಹೇಳ್ತಾರೆ. ಎಲ್ಲ ಕಷ್ಟ, ಆದರೆ ಮನೆಯಲ್ಲಿ ಒಂದೆರಡು ಗಿಡವನ್ನು ಹಾಕಲಿಕ್ಕೆ ತುಂಬ ಸುಲಭ ಇದೆ. ಅದು ನಾವು ಆ ರೀತಿ ಮತ್ತೆ ತಪ್ಪಿ ಹೋದಾಗ ನಾವು ಕೀಟನಾಶಕಕ್ಕೆ ಹೋಗಬೇಕಾಗ್ತದೆ, ಆದರೆ ಹೋಗಲಿಕ್ಕೆ ಆಗುವುದಿಲ್ಲ. ಚಿಕ್ಕ ಚಿಕ್ಕ ನಾವು ಮನೆ ಪಕ್ಕ ಮಾಡೋದಕ್ಕೆ ಅದು ದೊಡ್ಡ ಬಾಟ್ಲನ್ನು ತಂದು ಮನೆಯಲ್ಲಿ ಇಡುವುದು ಅದು ತುಂಬ ರಿಸ್ಕ್ ಕೂಡ. ಮತ್ತು ಇನ್ನೊಂದು ಅಂಗಡಿಯಲ್ಲಿ ಕೇಳಿದಾಗ ಯಾವುದಕ್ಕೆ ಹೊಡೆಯುವಂಥದ್ದನ್ನು ಯಾವುದನ್ನು ಕೊಟ್ಟು ಬಿಡ್ತಾರೆ ಅವರು, ಅದು ಕೂಡ ಅಪಾಯ. ಈಗ ಒಂದು ಮಾತು ಕೇಳಬೇಕನ್ನಿಸ್ತದೆ, ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಏನಾದರೂ ಈಗ ಜೈವಿಕ ಕೀಟನಾಶಕಗಳು ಅಂತ ಹೇಳಿದಾಗ ಏನೋ ಒಂದು ಅಲ್ಲಿ ಅಂಗಡಿಯಲ್ಲಿ ಅದು ಕೂಡ ಅದಕ್ಕೆ ಬೇಕಾದ ಮಾರುಕಟ್ಟೆಯಲ್ಲಿ ಸಿಕ್ಕದ್ದನ್ನು ತಂದು ಹಾಕಿ ಮತ್ತೆ ಏನೋ ಹೇಳುವುದೊಂದು ಇರ್ತದೆ. ಆದರೆ ನೀವು ಕೆಲವು ಆ ಜೈವಿಕ ಕೀಟನಾಶಕಗಳ ಹೆಸರು ಕೂಡ ನೀವು ತಿಳಿದಿದ್ದೀರಿ, ಮತ್ತು ಈ ಹಿನ್ನೆಲೆಯಲ್ಲಿ ನೋಡಿದಾಗ ನೀವೊಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ನಿಮ್ಮಲ್ಲಿ ಅಳವಡಿಸಿಕೊಂಡಿದ್ದೀರಿ. ಈಗ ನೀವು ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ತರಬೇತಿಯನ್ನು ಪಡೆದದ್ದು ಅಥವಾ ವಿಶ್ವವಿದ್ಯಾಲಯಗಳ ನೆರವನ್ನು ಪಡೆದದ್ದು ಈ ರೀತಿ ನಿಟ್ಟಿನಲ್ಲಿ ಹೇಳಿ. ನಾನು ಹೇಳಿದಲ್ಲ, ನಾನು ಹೈಸ್ಕೂಲ್ ವಿದ್ಯಾಭ್ಯಾಸ ಬಿಟ್ಟು ನಾವು ಯೌವನಕ್ಕೆ ಬಂದು ನಾನು ಕೃಷಿ ಪ್ರಾರಂಭಿಸಿದಾಗ ಅತ್ಯಂತ ಅನುಕೂಲವಾದದ್ದು ನನಗೆ ಮಂಗಳೂರು ಆಕಾಶವಾಣಿ ಕೇಂದ್ರ. ಅದರಲ್ಲಿ ಬರುವಂಥ ಕೃಷಿ ರಂಗ, ಅದರಲ್ಲಿ ಬರುವಂಥ ಇಂತಹ ಹೊಸ ಹೊಸ ಮಾದರಿಯಲ್ಲಿ ವೈಜ್ಞಾನಿಕವಾದಂತಹ ಸಂದರ್ಶನಗಳು ಬಹಳಷ್ಟು ನನಗೆ ಪ್ರಯೋಜನ ಆಗಿದೆ. ವಿಜ್ಞಾನಿಗಳು ಕೂಡ ಪಾಲ್ಗೊಳ್ತಾ ವಿಜ್ಞಾನಿಗಳೆಲ್ಲ ಮಾತನ್ನು ನಾನು ಕೇಳ್ಕೊಳ್ತಾ ಇದ್ದೆ. ನನಗೊಂದು ಹವ್ಯಾಸ ಆಗಿತ್ತು, ಸಂಜೆ ಆದ ನಂತರ ರೇಡಿಯೋನ ಹತ್ತಿರದಲ್ಲಿ ಇಟ್ಟುಕೊಳ್ಳೋದು, ಸುಮಾರು 11 ಗಂಟೆ ರಾತ್ರಿವರೆಗೂ ಅದನ್ನು ಇಟ್ಟುಕೊಳ್ಳುವುದು, ಆ ಟೈಮನ್ನು ಬಿಟ್ಟು ನೋಟ್ ಮಾಡಿಕೊಳ್ಳೋದು. ಅದರಲ್ಲಿ ನಮ್ಮ ಇದು ನಿಸರ್ಗ ಸಂಪದ ಅಂತ ಒಂದು ಬಂದಿತ್ತು ಪರಿಸರದಲ್ಲಿ, ಬಹಳಷ್ಟು ಪ್ರಭಾವಿತನಾಗಿದ್ದೆ ನಾನು. ನಾನು ಪರಿಸರಕ್ಕೆ ನನ್ನನ್ನು ಕಾಲಿಡಿಸಿದ್ದೇ ಆ ಕಾರ್ಯಕ್ರಮ, ಅದರಲ್ಲಿ ಒಂದು ಎಕ್ಸಾಮ್ ಕೂಡ ಇತ್ತು, ಬರೆದಿದ್ದೆ ನಾನು. ನಂತರ ನನಗೆ ಅಲ್ಲಿ ಹತ್ತಿರ ಸಿಕ್ಕಿದವರು ಅಡ್ಡೂರು ಶಿವಶಂಕರಾಯ ಅಂತೇಳಿ ತುಂಬ ಕೃಷಿ ಪಂಡಿತರವರು, ಕೃಷಿ ಬಗ್ಗೆ ಬಹಳ ಹಲವಾದ ಜ್ಞಾನ ಇತ್ತು ಅವರಲ್ಲಿ, ಅವರನ್ನು ಹತ್ತಿರ ನಾನು ತಗೊಂಡಿದ್ದೆ, ಅವರಿಂದಲೂ ಸಿಕ್ಕಿದೆ. ಮತ್ತು ಇನ್ನೊಂದು, ನಾನು ಎಲ್ಲ ಕೃಷಿ ತರಬೇತಿಗಳಿಗೂ ಭಾಗವಹಿಸ್ತಾ ಇದ್ದೆ, ಅಲ್ಲಿ ವಿಜ್ಞಾನಿಗಳ ಸಂಪರ್ಕ ಇತ್ತು. ಮತ್ತು ಇತ್ತೀಚೆಗೆ ಅವರೊಂದಿಗೆ ನಾನು ಫೋನಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೇನೆ. ನಾನು ಹೇಳಿದಾಗ ಇಲ್ಲಿ ನೀವು ಹೇಳಿದಾಗ ಮಾರ್ಕೆಟಲ್ಲಿ ಸಿಗುವಂತಹ ಈ ಅಜೋಟೋಬ್ಯಾಕ್ಟ್ ಇರಲಿ ಅಥವಾ ಇದನ್ನು ನಾನು ತರಲಿಲ್ಲ, ನೇರವಾಗಿ ಬೆಂಗಳೂರಿಂದ ಜಿ ಕೆ ವಿಕೆಯಿಂದಲೇ ನಾನು ತರಿಸಿದ್ದೆ. ಅವರು ಅದನ್ನು ಮೈಕ್ರೋಬಿಯಲ್ ಕನ್ಸರ್ಷನ್ ಅಂತೇಳಿ ಒಂದು ಗೊಬ್ಬರದ ಒಂದು ಎಲ್ಲವನ್ನು ಸಂಯೋಜಿಸಿ ಒಂದು ಮಾಡಿದ್ದಾರೆ, ಇಲ್ಲದೆ ನಾವು ಸಂಯೋಜಿಸಬೇಕಾಗ್ತದೆ, ಅದು ಕಲ್ಚರ್ ಮಾಡಬೇಕಾಗ್ತದೆ. ನಾವು ಅಜೋಟೋಬ್ಯಾಕ್ಟ್ ಅಥವಾ ನಮ್ಮ ಟೈಕೋಡರ್ಮೋನು ಸುಡೋಮೋನೋಸ್ ಅಂತ ತಗೊಂಡು ಬೇರೆ ಬೇರೆ ಕಲ್ಚರ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಹಾಕಬೇಕು, ತುಂಬ ಕಷ್ಟ ಇದೆ. ಆದರೆ ಅವರೆಲ್ಲವನ್ನು ಮಿಕ್ಸ್ ಮಾಡಿ ಒಂದು ಸಾಧ್ಯತೆ ಕೂಡ ಇರ್ತದೆ, ಮತ್ತು ಕಳಪೆಗಳು ಬರ್ತದೆ ಅಲ್ಲಿ. ಈ ಮೊದಲಲ್ಲೂ ಕೂಡ ಇತ್ತೀಚೆಗೆ NPKಯಲ್ಲೂ ಕೂಡ ಕಲಪೆ NPKಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ, ರಿಸಲ್ಟ್ ಇಲ್ಲ, ಎಲ್ಲೋ ಕಲಪೆಯಾಗಿದೆ, ಪೆಸ್ಟಿಸೈಡ್ ಕೂಡ ಕಲಪೆಯಾಗಿಬಿಟ್ಟಿದೆ ಹೇಳುವಾಗ. ಆ ರೀತಿ ಆಗಿರುವಾಗ ನಾವು ಇಂಥದ ನಮ್ಮ ಸರ್ಕಾರಿ ಇಂಥ ವಿಶ್ವವಿದ್ಯಾನಿಲಯಗಳು ರೈತರೊಂದಿಗೆ ಸಹಕರಿಸಿದಾಗ, ನಾವು ಅದರ ಪ್ರಯೋಜನವನ್ನು ಪಡೆದಾಗ ಖಂಡಿತ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಸ್ವಲ್ಪ ವೈಜ್ಞಾನಿಕವಾದಂಥ ಆಲೋಚನೆಗಳು ಮತ್ತು ಅದನ್ನು ತಿಳಿದುಕೊಳ್ಳುವಂಥ ಮನಸ್ಸಿರಬೇಕಾಗ್ತದೆ. ಯಾವುದೋ ಹೇಳಿದಂತೆ ನೇರವಾಗಿ ಮಾಡುವಂಥದ್ದು ಕೂಡ ಅಲ್ಲ, ಸ್ವಲ್ಪ ಪ್ರಯೋಗಕ್ಕೆ ಕೂಡ ಒಡ್ಡಬೇಕಾಗ್ತದೆ. ಒಂದು ಮಣ್ಣಿಗೆ ಒಗ್ಗಿದಂತಹ ಆ ಇದು ಇನ್ನೊಂದು ಮಣ್ಣಿಗೂ ಕೂಡ ಹೋಗುವುದಿಲ್ಲ, ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ. ಈಗ ನೀವು ಈಗ ಬೀಜ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಈಗ ತರಕಾರಿದ್ದು ಇರ್ಬೋದು, ಈಗ ಆ ನೆಲೆಯಲ್ಲಿ ನೀವು ಏನು ಕ್ರಮ ಅನುಸರಿಸ್ತೀರಿ? ನಾನೀಗ ಕೃಷಿ ವಿಶ್ವವಿದ್ಯಾಲಯದಿಂದ ಬರುವಂತಹ F1 ಬೀಜಗಳನ್ನೇ ತರಿಸ್ತೇನೆ ನಾನು. ನನಗೆ ಅದು 100% ಧೈರ್ಯ ಇದೆ, ಹೌದು. ಏನಂದ್ರೆ ಕೆಲವು ಸಾವಯವನ್ನು ಹೇಳುವವರಿಗೆ ಏನೇನು ಇದಕ್ಕೆ ಹೋಗಿ ಮತ್ತೆ ತಿರುಗಿ ಅದಕ್ಕೆ ಬರ್ತಾ ಇದೆ, ಅಂದ್ರೆ ಅದನ್ನು ಸಾರಥವಾಗಿ ಮಾಡುವಂಥದ್ದಲ್ಲ. ಅಲ್ಲಿ ಒಂದು ಲ್ಯಾಬ್ ಇದೆ, ಅಲ್ಲಿ ಪರಿಣಿತರಾದಂಥ ಒಂದು ವಿಜ್ಞಾನಿಗಳ ತಂಡ ಇದೆ. ಉದಾಹರಣೆ ಅದಕ್ಕೆ F1 ಅವರು ಮೊದಲೇ ಪರಾಗಸ್ಪರ್ಶವನ್ನು ಬೇಕಾದಕ್ಕೆ ಮಾಡಿಕೊಂಡು ಅದನ್ನು ಇಟ್ಟುಕೊಂಡು ಫಸ್ಟ್ ಪ್ರಥಮವಾಗಿ ಸಿಗುವಂತಹ ಈ ಪರಾಗ ಮಾಡಿಕೊಂಡಂಥ ಬೀಜಕ್ಕಾಗಿ ಮಾಡಿದಂಥ ರೀತಿಯಲ್ಲಿ ಹೊರಗಡ್ತದೆ. ಉದಾಹರಣೆ ನಾನು ಕೆಲವು ಸಲ ಒಂದು 60 ಬೀಜವನ್ನು ಬೆಂಡೆಕಾಯಿದ ಹಾಕಿದೆ, 60 ಮೊಳಕೆ ಬಂದಿದೆ. ಅದೇ ನಾನು ನಾಟಿ ಬೀಜ ಅಂದ್ರೆ ತಗೊಂಡು ಹೋದಾಗ 60 ಬರಲಿಲ್ಲ ನನಗೆ. ಇನ್ನೊಂದು ನಾಟಿ ಅಂದ್ರೆ ಆ ಬೀಜದ ಒಂದು ಏನು ಸಂಗ್ರಹದ ರೀತಿಯಲ್ಲಿ ಇರ್ಬೋದು, ಅದರ ಏನು ಶೇಖರಣೆಯಲ್ಲಿ ಆಗಿರುವಂತ ಏನು ನ್ಯೂನತೆಗಳು ಕೂಡ ಮತ್ತೆ ನಮಗೆ ಅದರ ಮೊಳಕೆ ಮತ್ತು ಅದರ ಬೆಳವಣಿಗೆಯಲ್ಲಿ ಪರಿಣಾಮ ಬೀರುವಂಥದ್ದು ಖಂಡಿತ ಬಿಡುತ್ತೆ, ಖಂಡಿತ ಬಿಡುತ್ತೆ. ಆದರೆ ನನಗೆ ಧೈರ್ಯ, ನಾನೇ ಅದನ್ನೆಲ್ಲವನ್ನೂ ರೀತಿ ಮಾಡಿಕೊಂಡು ಆ ಪರಾಗ ಇತರ ಪರಾಗ ಸ್ಪರ್ಧ ಆಗದಂತೆ ಕವರು ಕಟ್ಕೊಂಡು, ಅಂದರೆ ಹತ್ತಿರದಲ್ಲಿರುವಂಥ ಪರಾಗಗಳು ಅದರ ಬದಲಾದರೂ ಕೂಡ ಅಲ್ಲಿ ವ್ಯತ್ಯಾಸ ಬರ್ಬೋದು, ಅದನ್ನು ಮಾಡಿಕೊಂಡು ಅಷ್ಟು ಸೂಕ್ಷ್ಮ ಮಾಡಿದರೆ ಖಂಡಿತ ಇದು ಒಳ್ಳೆಯದೆ, ಏನು ಬೇಡ ಅಂತೆಲ್ಲ. ಆದರೆ ನನಗೆ ಸುಲಭವಾಗಿ ಅಷ್ಟು ಕಷ್ಟ ತೆಗೆಯೋದಕ್ಕಿಂತ ನಮ್ಮ ಸರ್ಕಾರಿ ವಿಶ್ವವಿದ್ಯಾನಿಲಯಗಳು ಬೇಕಾದಷ್ಟು ಇದೆಯಲ್ಲ, ಅವರು ಬೀಜವನ್ನು ಹೊರ ತರಿಸ್ತಾ ಇದ್ದಾರೆ. ಅದು ಪ್ರೈವೇಟಿಗಾಗಿ ಹೋಗೋಕೆ ಆಗಿಲ್ಲ. ನಮ್ಮ IHR ಇದೆ ಬೆಂಗಳೂರಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ ಸೈನ್ಸು, ತುಂಬ ಮುಂದುವರಿದಿದೆ. ಬಹಳಷ್ಟು ಬೀಜಗಳು ಅವರಿಂದ ಬರ್ತಾ ಇರ್ತದೆ, ಬೆಳೆಗಳಲ್ಲೇ ಇದೆ. ಇಲ್ಲಿ ಕೂಡ ನಮ್ಮ ಕಂಕನಡೆಯಲ್ಲೂ ಕೂಡ ಬೇಕಾದಷ್ಟು ಬೆಂಡೆಕಾಯಿ ಬೀಜವನ್ನೆಲ್ಲ ಅವರು ಕಾರ್ಕಳದಲ್ಲೂ ಕೂಡ ಇದೆ. ಅಲ್ಲಿ ತೋಟಗಾರಿಕೆಯವರು ಬಿಳಿ ಬಂಡೆ ಬೀಜವನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಒಮ್ಮೆ ಸಿಗುವುದಿಲ್ಲ, ಅದು ಅವ್ರದ್ದೇನು ತಪ್ಪಲ್ಲ, ವಾತಾವರಣಗಳು ಅದಕ್ಕೆ ಹೊಂದಿಕೊಳ್ಳೋರು ಇದಿಲ್ಲ, ಅದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಆದರೆ ಇಷ್ಟೆಲ್ಲ ಕಾಳಜಿ ಪ್ರಯತ್ನ ಇದ್ದರೂ ಕೂಡ ಕೆಲವೊಮ್ಮೆ ರೋಗಬಾಧೆ ಕೀಟಬಾಧೆ ಅನ್ನೋಂಥ ತಟ್ಟಬಹುದು. ಹಾಗೇನಾದರೂ ಆದ ಅನುಭವ ಇದೆ, ಮತ್ತು ಆಗ ನೀವೇನು ಮಾಡ್ತೀರಿ ಅನ್ನೋ? ಬಹಳಷ್ಟು ಆಗಿದೆ ನನಗೆ, ಬಹಳಷ್ಟು. ನಾನೇನು ಚಿಕ್ಕಂದಿನಲ್ಲಿ ಭತ್ತದ ಬೆಲೆಯಲ್ಲಿ ಬಹಳಷ್ಟು ಕೈಗೆ ಸುಟ್ಟುಕೊಂಡವ ನಾನು. ನಂತರವೂ ಆಗಿದೆ, ನಿರಾಶೆ ಆಗ್ತದೆ ಒಮ್ಮೊಮ್ಮೆ. ನಾವು ಬಾಳೆ ಬೆಳೆಗೆ ತಂದು ಹೊಸ ಬಾಳೆಹಣ್ಣು ತಂದು ಹಾಕಿದಾಗ ಗೋಣೆ ಹಾಕ್ಲಿಕ್ಕೆ ಬರುವಾಗ ಅದರಲ್ಲಿ ಬಂಚಿ ಡ್ರಾಪ್ ಬಂದಿಲ್ಲ ಹೊಸ, ಅಥವಾ ಕಾಂಡ ಕೊರಕ ಹುಲ್ಲು ಬಂದು ಅಲ್ಲಿ ಮಗಿಸಿ ಬಿಡ್ತದೆ, ಅಥವಾ ಅದರ ಗೋಣೆ ಹಾಕುವ ಗೋಣೆಯಲ್ಲಿ ಸ್ವಲ್ಪ ಒಂದು ಏನೋ ಗಾಯ ಆದರೂ ಕೂಡ ಗೋಣೆ ಕೆಳಗೆ ಬಿದ್ದು ಬಿಟ್ಟದ್ದು ಇದೆ. ಕೈಗೆ ಬಂದದ್ದು ಬಾಯಿಗೆ ಬರುವುದಿಲ್ಲ. ಈ ಕೃಷಿಯಲ್ಲಿ ದೊಡ್ಡ ಅನುಭವ ಇದು, ಆದರೆ ಇದನ್ನೆಲ್ಲವನ್ನು ಕೊಟ್ಟು ನಾವು ಕೃಷಿ ಬಿಟ್ಟು ಬಿಡುವಂಥದ್ದೇ ಇಲ್ಲ ಇಲ್ಲಿ. ಮತ್ತು ನೀವು ಈಗ ಬೇರೆ ಬೇರೆ ಈ ಕೃಷಿಗೆ ಸಂಬಂಧಪಟ್ಟಂತಹ ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಿದಿರಿ, ಅಲ್ಲಿಯ ಒಂದು ಜ್ಞಾನವನ್ನು ನೀವು ಪಡ್ಕೊಂಡಿದ್ದೀರಿ, ಅದರ ಪೂರಕವಾಗಿ ಕೂಡ ಈಗ ನೀವು ಏನಾದರೂ ಕೃಷಿಕರಿಗೆ ಒಂದು ನಡೆಯುವಂಥ ವಿಚಾರ ಸಂಕೀರ್ಣ ಆಗಲಿ, ಅಲ್ಲಿ ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡದ್ದುಂಟ? ಇಲ್ಲ, ಇಷ್ಟು ತನಕ ಇಲ್ಲ. ಯಾಕಂತ ಹೇಳಿದ್ರೆ ಅದು ಬಹುಶಃ ನನಗೆ ಸರಿಯೂ ಕಾಣುವುದಿಲ್ಲ. ಉಳಿದ ಒಂದು ಇದರಂತೆ ಅಲ್ಲ ಈ ಕೃಷಿ ಎಂಬುದು. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಅನುಭವಗಳಿವೆ. ಕೆಲವೊಮ್ಮೆ ಅದು ಹೇಳಿದಾಗ ಅವರು ಅದನ್ನು ಒಪ್ಪಲಿಕ್ಕಿಲ್ಲ, ಅಥವಾ ಅದೇನೋ ಒಂದು ಒಂದು ಇದಕ್ಕೆ ಕಾರಣ ಆಗ್ಬೋದು ಎಂಬ ಸ್ವಲ್ಪ ಹೆದರಿಕೆ ನನಗಿದೆ. ಅದರಿಂದ ನಾನು ಅದನ್ನು ಹೇಳಲಿಕ್ಕೆ ಹೋಗ್ತಾ ಇರೋದಿಲ್ಲ. ಕೆಲವು ತೊಂದರೆ ಆಗ್ತದೆ. ಮತ್ತು ನಾನೇ ನನ್ನ ಪಕ್ಕದ ಮನೆಯವರೇ ಬಂದು ಕೆಲವೊಮ್ಮೆ ನನ್ನಲ್ಲಿ ಕೇಳ್ತಾರೆ, ಅವರು ಆ ರೀತಿ ವರ್ತಿಸುವುದೇ ಇಲ್ಲ. ಉದಾಹರಣೆಗೆ NPK ಹಾಕುವ ವಿಷಯ ಇರಲಿ, ತೆಂಗಿಗೆ ಅವರು ಒಮ್ಮೆ ಸುಪಲ ತಂದು ಹಾಕ್ತಾರೆ, ಅದರೊಟ್ಟಿಗೆ ಯೂರಿಯನ್ನು ತಂದು ಹಾಕ್ತಾರೆ, ಸುಪಲ ತಂದು ಹಾಕ್ತಾರೆ, ಅದರೊಟ್ಟಿಗೆ DAP ಹಾಕ್ತಾರೆ, ನಾನು ಒಂದು ಕಿಲೋ ಏನು ಬರಲಿ ಬರಲಿ ಅಂತೇಳಿ ಹಾಕ್ತಾ ಇರ್ತಾರೆ. ನೋಡಪ್ಪ, ಅದಕ್ಕೆ ಇಷ್ಟೇ ಹಾಕಬೇಕು, ಇಷ್ಟೇ KG ಹಾಕಬೇಕು, ಹಾಕುವುದಿದ್ದರೆ ಈ ರೀತಿ ಆಗಿರಬೇಕು, ಅದರಷ್ಟು ಗೊಬ್ಬರ ಹಾಕಿದರೆ ಮಾತ್ರ ನೀ ಅದನ್ನು ಹಾಕಬೇಕು, ಕೇವಲ ಅದನ್ನೇ ಮಾತ್ರ ಇದ್ದರೆ ನೀನು ಊಟ ಮಾಡದೆ ಟಾನಿಕ್ ತಗೊಂಡಾಗಿ ಆಗ್ತಂತ ಹೇಳಿದರೆ ಕೂಡ ಅವ್ರು ಒಪ್ಪುವುದಿಲ್ಲ. ನಾವೇನು ಹಾಕಿದ್ದೇವೆ, ಮೊದಲು ಹಾಕಿದ್ದೇವೆ ಪೆಸ್ಟಿಸೈಡ್. ಅದರ ಉದಾಹರಣೆಗೆ ನಮ್ಮ ಮನೆ ಪಕ್ಕದಲ್ಲಿ ಬಾಡಿಗೆ ತಗೊಂಡು ಅಲಸಂದೆ ಮಾಡುವವರು ಇದ್ದಾರೆ, ಕೆಲವು ವರ್ಷಕ್ಕೆ ಹಿಂದೆ, ಈಗಲೂ ಮಾಡ್ತಾರೆ ಅವರು. ಅವರು ದಿವಸವೂ ಕೂಡ ಒಂದು ದಿವಸಕ್ಕೂ, ಈಗ ಮೊದಲನೇ ದಿವಸ ಅವರು ಕೆಮಿಕಲ್ನ ಇದು ಪೆಸ್ಟಿಸೈಡ್ನ ಹುಡಿಯನ್ನು ತಂದು ಬಿಸಾಡ್ ಹಾಕ್ತಾ ಇರ್ತಾರೆ, ಮೂರು ದಿವಸದಲ್ಲಿ ಅದನ್ನು ಕೊಯ್ದು ಮಾರಾಟ ಇಕೊಂಡು ಹೋಗ್ತಾರೆ. ಮೇಡಪ್ಪ, ಒಂದು ದಿವಸ ಅದು ತರಕಾರಿ ವಿಷಯ ಇರಲಿ, ನಿನ್ನ ಜೀವಕ್ಕೆ ಅದು ಅಪಾಯ, ನಿನ್ನ ಮುಖಕ್ಕೆ ಕಟ್ಟಿಕೋ, ಕೈಗೆ ಗ್ಲೌಸ್ ಹಾಕು ಅಂತ ಹೇಳಿದಾಗ ಅವ್ರು ಕೇಳುವುದಿಲ್ಲ. ಏನು ಮಾಡಲಿಕ್ಕೆ ಆಗುವುದಿಲ್ಲ ಅದು. ಈ ರೀತಿ ಇರುವಾಗ ಮತ್ತು ತಿಳಿದವರು ಹಾಗೇನೆ, ಕೆಲವೊಮ್ಮೆ ಕೆಲವು ವಿಚಾರಗಳು ಇನ್ನೊಬ್ಬರಿಗೆ ಅದು ನೇರವಾಗಿ ಎದುರಾಗಿರ್ತದೆ, ನಾವು ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ ಅದು. ಇದುವರೆಗೆ ಅಬ್ದುಲ್ ರೆಹಮಾನ್ ಅಡ್ಡೂರು ಅವರ ಕೃಷಿ ಅನುಭವ ಕುರಿತ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಪ್ರವೀಣ್ ಅಮ್ಮೆಂಬಳ, ನಿರ್ದೇಶನ PV ಪ್ರಶಾಂತ್ ಕುಮಾರ್. ಇದರ ಎರಡನೇ ಭಾಗವನ್ನು ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿರುವಿರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ, ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈಗ ಕೇಳಿ ಕೃಷಿ ಮಾಹಿತಿ. ಅನಾನಸು ಉಷ್ಣವಲಯದ ಒಂದು ಪ್ರಮುಖವಾದಂತಹ ಹಣ್ಣಿನ ಬೆಳೆ. ಇದರಲ್ಲಿ AB ಮತ್ತು C ಜೀವಸತ್ವಗಳು ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಖನಿಜಗಳು ಕೂಡ ಲಭ್ಯ ಇದೆ. ಅನಾನಸನ್ನು ಎಲ್ಲ ರೀತಿಯ ಮಣ್ಣಿನಲ್ಲಿ ಕೂಡ ಬೆಳಿಬಹುದು. ಮರಳು ಮಿಶ್ರಿತ ಹಗುರ ಮಣ್ಣುಗಳು ಈ ಬೆಳೆಗೆ ಸೂಕ್ತ. ಜೇಡಿ ಮಣ್ಣು ಅಥವಾ ಹೆಚ್ಚು ತೇವಾಂಶವನ್ನು ಹೊಂದಿರುವಂತಹ ಮಣ್ಣು ಇದರ ಕೃಷಿಗೆ ಒಳ್ಳೆಯದಲ್ಲ. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣಾದರೆ ಒಳ್ಳೆಯದು. ಭೂಮಿಯೊಳಗಿನ ನೀರಿನ ಮಟ್ಟ ಮೇಲಿರುವಂತಹ ತಗ್ಗು ಪ್ರದೇಶಗಳು ಈ ಬೆಳೆಗೆ ಸೂಕ್ತವಲ್ಲ. ಬೆಚ್ಚಗಿರುವ ಹಾಗೂ ತೇವಾಂಶ ಇರುವ ಎರಡೂ ಹವಾಮಾನಗಳಲ್ಲಿ ಈ ಬೆಳೆ ಚೆನ್ನಾಗಿ ಬರ್ತದೆ. ಸಾಮಾನ್ಯವಾಗಿ 400-600 mm ಮಳೆ ಬೀಳುವಂತಹ ಪ್ರದೇಶದಲ್ಲಿ ಬೆಳೆಯಬಹುದು. ಜೂನ್ ಜುಲೈ ತಿಂಗಳಿನಲ್ಲಿ ನಾಟಿ ಮಾಡುವುದಕ್ಕೆ ಸೂಕ್ತ. ಗುಡ್ಡಗಾಡು ಪ್ರದೇಶಗಳಲ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ನಾಟಿ ಮಾಡಬಹುದು. ಪ್ರಮುಖವಾಗಿ ಕ್ಯೂ ಮತ್ತು ಕ್ವೀನ್ ಎನ್ನುವಂತಹ ಎರಡು ರೀತಿಯ ತಳಿಗಳು ಲಭ್ಯವೇ. ಕ್ಯೂ ಎನ್ನುವಂತಹ ಹಣ್ಣುಗಳನ್ನು ಸಂಸ್ಕರಿಸಿ ಡಬ್ಬಗಳಲ್ಲಿ ಶೇಖರಿಸಿಡುವುದಕ್ಕೆ ಸೂಕ್ತವಾದಂತಹ ತಳಿ. ಹಣ್ಣಿನ ಗಾತ್ರ ಸ್ವಲ್ಪ ದೊಡ್ಡದಾಗಿರ್ತದೆ. ಒಂದೂವರೆಯಿಂದ 3 ಕಿಲೋದಷ್ಟು ತೂಗಬಹುದು. ಎಲೆಗಳಲ್ಲಿ ಮುಳ್ಳುಗಳಿರುವುದಿಲ್ಲ. ಕ್ವೀನ್ ಎನ್ನುವಂತಹದ್ದು ಸ್ವಲ್ಪ ಮಧ್ಯಮ ಗಾತ್ರದ ಹಣ್ಣು, ಹೆಚ್ಚು ರುಚಿಕಟ್ಟಕವಾಗಿರ್ತವೆ. ಎಲೆಗಳಲ್ಲಿ ಮುಳ್ಳುಗಳಿದ್ದು ಹಣ್ಣಿನ ತೂಕ ಸುಮಾರು 0.5 ಕಿಲೋದಿಂದ 1 ಕಿಲೋದಷ್ಟು ಇರ್ತದೆ. ಒಂದು ಹೆಕ್ಟೇರಿಗೆ ಅಂದರೆ 2.5 ಎಕರೆಯಷ್ಟು ಪ್ರದೇಶದಲ್ಲಿ ನಾಟಿ ಮಾಡುವುದಿದ್ರೆ ಸುಮಾರು 45,000 ಕಂದುಗಳು ಬೇಕಾಗ್ತವೆ. ಹಾಗೆಯೇ ಸುಮಾರು 30 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕೊಡಬೇಕಾಗ್ತದೆ. ಇದರ ಜೊತೆಗೆ ರಾಸಾಯನಿಕ ಗೊಬ್ಬರವಾದರೆ 525 ಕಿಲೋಗ್ರಾಂನಷ್ಟು ಸಾರಜನಕ, 130 ಕಿಲೋಗ್ರಾಂನಷ್ಟು ರಂಜಕ ಹಾಗೂ 175 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಪ್ರತಿ ಹೆಕ್ಟೇರ್ಗೆ ಕೊಡಬೇಕಾಗ್ತದೆ. ನಾಟಿಯ ಸಾಮಗ್ರಿಗಳು ಅಂತಂದರೆ ಕಂದುಗಳು ಅಥವಾ ಸ್ಲಿಪ್ಗಳು ಮತ್ತು ಕ್ರೌನ್, ಇವು ನಾಟಿಗೆ ಬಳಸುವಂತಹ ಪ್ರಮುಖ ಸಸ್ಯ ಭಾಗಗಳು. ಕಂದುಗಳು ಗಿಡದ ಪಕ್ಕದಲ್ಲಿ ಬುಡದಿಂದ ಬರುವಂತಹ ಕವಲುಗಳಾಗಿವೆ. ಸ್ಲಿಪ್ಗಳು ಹಣ್ಣಿನ ಕೆಳಭಾಗದಲ್ಲಿ ಕವಲುಗಳಂತೆ ಬರ್ತವೆ. ಕ್ರೌನ್ಗಳು ಹಣ್ಣಿನ ಮೇಲ್ಭಾಗದಲ್ಲಿ ಸಿಗುವಂಥದ್ದು. ಕಂದು ಸ್ಲಿಪ್ಗಳು ನಾಟಿಗೆ ಉಪಯೋಗಿಸುವುದರಿಂದ ಕ್ರೌನ್ಗಳಿಗಿಂತ ಬೇಗನೆ ಇಳುವರಿ ಬರ್ತದೆ, ಅಲ್ಲದೆ ಹಣ್ಣಿನ ಗಾತ್ರವು ಕೂಡ ದೊಡ್ಡದಿರ್ತದೆ. ದೊಡ್ಡ ಗಾತ್ರದ ಕಂದುಗಳು ಮತ್ತು ಸ್ಲಿಪ್ಗಳು ನಾಟಿಗೆ ಯೋಗ್ಯವಲ್ಲ. ನಾಟಿಗೆ ಮುಂಚೆ ಕಂದು ಮತ್ತು ಸ್ಲಿಪ್ಗಳು ಕೆಳಮುಖವಾಗಿ ನೆರಳಿನಲ್ಲಿ ಜೋಡಿಸಿ ಇಡಬೇಕೇ ಹೊರತು ಒತ್ತಾಗಿ ಗುಂಪು ಮಾಡಿ ಇಡಬಾರದು. ನಾಟಿಗೆ ಮುಂಚೆ ಕೆಳಗಿನ 1-2 ಎಲೆಗಳನ್ನು ತೆಗೆದು ಕೆಳಭಾಗವನ್ನು ಕೀಟನಾಶಕ ಶಿಲೀಂದ್ರನಾಶಕಗಳಿಂದ ಉಪಚರಿಸಿ ಹಿಟ್ಟು ತೆಗಣೆ ಮತ್ತು ಕಾಂಡಕೊಳೆ ರೋಗವನ್ನು ತಡೆಗಟ್ಟಬಹುದು. ನಾಟಿಯ ಅಂತರ ಅಂತಂದರೆ 2 ಸಾಲು ನಾಟಿ ವಿಧಾನದಲ್ಲಿ 3 ಅಡಿ 2 ಅಡಿ ಹಾಗೆ 1 ಅಡಿ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬಹುದು. ಅನಾನಸು ನಾಟಿ ಮಾಡುವುದಕ್ಕೆ ಬೆಳೆಯ ಪ್ರದೇಶವನ್ನು ಹರಿ ಮತ್ತು ಬದುಗಳನ್ನು ಒಂದಾದ ನಂತರ ಒಂದರ ಹಾಗೆ ತಯಾರಿಸಬೇಕು. ಬೆಟ್ಟ ಪ್ರದೇಶಗಳಲ್ಲಿ ಇಳುಕಲಿಗೆ ಅಡ್ಡಲಾಗಿ ಹರಿಗಳನ್ನು ತೆಗೆಯಬೇಕು. ಹರಿಗಳ ಅಳತೆ ಸುಮಾರು 3 ಅಡಿ, ಅಗಲ ಸುಮಾರು 1 ಅಡಿಯಷ್ಟು ಮತ್ತು ಆಳ ಅಥವಾ ಅನುಕೂಲಕ್ಕೆ ತಕ್ಕ ಹಾಗೆ ಉದ್ದ ಇರಬೇಕು. ಹರಿಗಳಲ್ಲಿ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಚೆನ್ನಾಗಿ ಬೆರೆಸಬೇಕು. ಹರಿಗಳು ಒಂದಕ್ಕೊಂದು 2 ಅಡಿ ಅಂತರದಲ್ಲಿರಬೇಕು. ನಂತರ ಪ್ರತಿ ಹರಿಯಲ್ಲಿ ಕಂದುಗಳು ಅಥವಾ ಬಗಲು ಮರಿ 2 ಸಾಲುಗಳ ಮಧ್ಯೆ 2 ಅಡಿ ಹಾಗೂ ಸಾಲುಗಳನ್ನ ಒಳಗಡೆ 1 ಅಡಿ ಅಂತರ ಇರುವ ಹಾಗೆ ಕರ್ಣಾಕೃತಿಯಲ್ಲಿ ನಾಟಿಯನ್ನು ಮಾಡಬೇಕು. ನಂತರ ಮಣ್ಣನ್ನು ಸಸ್ಯಗಳ ಸುತ್ತಲೂ ಚೆನ್ನಾಗಿ ಒತ್ತಬೇಕು. ನಾಟಿ ಮಾಡುವಾಗ ಮಣ್ಣು ಸಸಿಯ ಸುಳಿಯಲ್ಲಿ ಬೀಳದ ಹಾಗೆ ಎಚ್ಚರಿಕೆಯನ್ನು ವಹಿಸಿ ನಾಟಿ ಮಾಡಬೇಕು. ಗೊಬ್ಬರಗಳನ್ನು ಒದಗಿಸುವಂತಹದ್ದು, ಕಳೆ ತೆಗೆಯುವಂತಹದ್ದು, ಮಣ್ಣು ಇರಿಸುವಂತಹದ್ದು ಮತ್ತು ನೀರಾವರಿ, ಇವು ಪ್ರಮುಖವಾದಂತಹ ಬೇಸಾಯ ಕ್ರಮಗಳು. ನಾಟಿ ಸಮಯದಲ್ಲಿ ಪೂರ್ತಿ ಪ್ರಮಾಣದ ರಂಜಕವನ್ನು ಕೊಡಬೇಕು. ಸಾರಜನಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು 4 ಸಮಪ್ರಮಾಣದ ಕಂತುಗಳಲ್ಲಿ ನಾಟಿ ಮಾಡಿದ 3 ತಿಂಗಳ ನಂತರ 3 ತಿಂಗಳಿಗೆ 1 ಸಾರಿ ಕೊಡಬೇಕಾಗ್ತದೆ. ಪ್ರತಿ ಬಾರಿ ಗೊಬ್ಬರ ಒದಗಿಸಿದಾಗ ಸಸಿಗಳ ಸುತ್ತಲೂ ಮಣ್ಣನ್ನು ಏರು ಹಾಕಬೇಕು. ಇದರಿಂದ ಸಸಿಗೆ ಉತ್ತಮವಾದಂತಹ ಆಸರೆ ಸಿಗ್ತದೆ, ಅಲ್ಲದೆ ಬೇರುಗಳು ಚೆನ್ನಾಗಿ ಬೆಳೆಯುವುದಕ್ಕೆ ಅನುಕೂಲವಾಗ್ತದೆ. ಅನಾನಸ್ನಲ್ಲಿ ಒಂದೇ ರೀತಿಯಲ್ಲಿ ಹೂವು ಬಿಡುವಿಕೆಯನ್ನು ಪ್ರೇರೇಪಿಸುವುದಕ್ಕೆ ನಾಟಿ ಮಾಡಿದ 13-14 ತಿಂಗಳ ನಂತರ ಅಥವಾ 37-38 ಎಲೆಗಳನ್ನು ಸಸಿಗಳು ಹೊಂದಿದಾಗ ಅವುಗಳಿಗೆ ಸಸ್ಯ ಪ್ರಚೋದಕಗಳನ್ನು ಉಪಯೋಗಿಸಬೇಕಾಗ್ತದೆ. ನ್ಯಾಫ್ಲಿನ್ ಎಸ್ಟ್ರಿಕ್ ಆ್ಯಸಿಡ್ ಅಥವಾ NAA ಇದನ್ನು 10 PPM ಪ್ರಮಾಣದಲ್ಲಿ 2% ಯೂರಿಯಾ ಜೊತೆಗೆ ಇಲ್ಲವೇ ಕೇವಲ 100 PPM ಅಂದರೆ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಾಗೆ ಇಥ್ರೇಲ್ ಅಥವಾ 25 PPM ಇಥ್ರೇಲ್, 2% ಯೂರಿಯಾ ಮತ್ತು 0.04% ಸೋಡಿಯಂ ಕಾರ್ಬೋನೇಟ್ಗಳ ಮಿಶ್ರಣವನ್ನು ತಯಾರಿಸಿ ಪ್ರತಿ ಸಸಿಯ ಸುಳಿಯಲ್ಲಿ 50 ಮಿಲಿಲೀಟರ್ ದ್ರಾವಣವನ್ನು ಹಾಕಿ ಸಸಿಗಳನ್ನು ಉಪಚರಿಸಬೇಕು. ಅನಾನಸು ಬೆಳೆಯಲ್ಲಿ ಪ್ರಮುಖವಾಗಿ ಹಿಟ್ಟು ತೆಗಣೆ ಮತ್ತು ಗೆದ್ದಲಿನ ಸಮಸ್ಯೆ ಬರಬಹುದು. ಹಾಗೆಯೇ ಸೊರಗು ರೋಗ, ಸುಳಿ ಕೊಳೆ ರೋಗ, ಕಾಂಡ ಕೊಳೆ ರೋಗ ಹಾಗೂ ನಂಜು ರೋಗ ಇವುಗಳು ಕೂಡ ಬಾಧಿಸಬಹುದು. ಇವುಗಳನ್ನು ಹತೋಟಿ ಮಾಡುವುದಕ್ಕಾಗಿ ನಾಟಿ ಮಾಡುವಾಗ ಕಂದುಗಳ ತಳಭಾಗದಲ್ಲಿ ಕಂದು ಬಣ್ಣಕ್ಕೆ ತಿರುಗಿರುವಂತಹದ್ದು ಮತ್ತು ಒಣಗಿರುವಂತಹ ಎಲೆಗಳನ್ನು ಕತ್ತರಿಸಿ ತೆಗಿಬೇಕು. ನಾಟಿಗೆ ಮುಂಚೆ ಕಂದುಗಳನ್ನು 1 ಮಿಲಿಲೀಟರ್ ಮಿಥೈಲ್ ಪ್ಯಾರಾಥಿಯಾನ್ ಅಥವಾ 1.7 ಮಿಲಿಲೀಟರ್ ಡೈಮಿಥೋಯೇಟ್ ಪ್ರತಿ ಲೀಟರ್ನಲ್ಲಿ ಬೆರೆಸಿದ ದ್ರಾವಣದಲ್ಲಿ ಅದ್ದಿ ತೆಗಿಬೇಕು. ಹಿಟ್ಟು ತೆಗೆಡಿನ ನಿಯಂತ್ರಿಸುವುದಕ್ಕೆ ಪ್ರತಿ ಹೆಕ್ಟೇರ್ ಭೂಮಿಗೆ ಸುಮಾರು 17 ಕಿಲೋಗ್ರಾಂನಷ್ಟು ಫೋರೇಟ್ ಹರಳುಗಳನ್ನು ಬಳಸಬೇಕಾಗ್ತದೆ. ಸುಳಿ ಕೊಳೆ ರೋಗ ಅಥವಾ ಕಾಂಡ ಕೊಳೆ ರೋಗದ ಹತೋಟಿಗಾಗಿ 2 ಗ್ರಾಂ ಝೈನೆಬ್ ಅಥವಾ ಮ್ಯಾಂಕೋಝೆಬ್ ಇಲ್ಲವೇ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕೃಷಿ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ ಕಿಸಾನ್ ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ. ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೆ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565. Father Muller Medical College Hospital presents the annual Christmas season health checkup. With a 15% concession from 15 December to 15th January 2026. General health to comprehensive and from women's to adolescents packages. All under one roof with complete assistance. Call 944-9544-661 for appointment. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,500 ಕೋಕಾ ಕ್ವಿಂಟಾಲಿಗೆ 25,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 1,000 ಒಂದನೇ ವರ್ಗದ ತೆಂಗಿನಕಾಯಿ 1,000 to 45,000 ರೂಪಾಯಿ, ಎರಡನೇ ವರ್ಗದ ತೆಂಗಿನಕಾಯಿ 1,000 to 28,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 to 5,400 ರೂಪಾಯಿ, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500 to 4,500. IR8 ಕ್ವಿಂಟಾಲಿಗೆ 3,800 to 4,500 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,350 to 2,500 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,650 to 5,200 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 to 5,000, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 to 5,500 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 16,000 to 20,000, ಕಾಳುಮೆಣಸು ಕ್ವಿಂಟಾಲಿಗೆ 13,500 to 67,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,800 to 14,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500 to 6,000 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 5,500 to 7,000, ಗಾಳಿ ಕ್ವಿಂಟಾಲಿಗೆ 6,000 to 6,500, ನೇಂದ್ರಬಾಳೆ ಕ್ವಿಂಟಾಲಿಗೆ 7,000 to 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಲಾಲ್ ಹೈ ಕಮಾಲ್ ಹೈ ಲಹೂ ಯೇ ಬೇಮಿಸಾಲ್ ಹೈ ಯೇ ತೇರಾ ಕ್ಯಾ ಯೇ ಮೇರಾ ಕ್ಯಾ ಲಹೂ ಸಭಿ ಕಾ ಲಾಲ್ ಹೈ ಗಿರೇ ಕಹೀಂ ತೋ ಕತ್ರಾ ಹೈ ಬಹೇ ತೋ ಬೇಕಾರ್ ಹೈ ಕಾಮ ಆಯ್ ಕಿಸೀ ಕೇ ಅಗರ್ ತಭೀ ಯೇ ಗುಲ್ಜಾರ್ ಹೈ ಹಾಥ ಬಡಾ ಕೇ ತೋ ದೇಖೋ ರಕ್ತದಾನ ಕರ್ಕೆ ತೋ ದೇಖೋ ಬುಝ್ತಿ ಜೀವನ್ ಕೀ ಲೋಗೋ ರಕ್ತದಾನ ಸೇ ಜಲಾ ಕೇ ತೋ ದೇಖೋ. ರಕ್ತದಾನ ಮಹಾದಾನ, ಆಪ್ಕಾ ಏಕ್ ಯೂನಿಟ್ ಬ್ಲಡ್ 3 ಜಿಂದಗಿಯಾಂ ಬಚಾ ಸಕ್ತಾ ಹೈ. ಆಯೇ ಹಮ್ ರಕ್ತದಾನ ಕರೇ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗಿದಾರಿ ಸುನಿಶ್ಚಿತ್ ಕರೇ. ರಕ್ತದಾನ ಸೇವಾಯೇ ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯ ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಹಿತ್ ಮೇ ಜಾರಿ. ಈಗ ಭಕ್ತಿಗೀತೆಯೊಂದನ್ನು ಕೇಳೋಣ. ಕನಕದಾಸರ ಕೀರ್ತನೆ ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್. ತ್ವರೆದು ಜೀವಿಸಬಹುದೇ ಹರಿ